ಕೆಲವು ಬ್ಯಾಂಕ್ ಗಳಲ್ಲಿ ಹೋಮ್ ಲೋನ್ ತಗೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ಹೈ EMI ರೇಟ್ಸ್ ಇರುತ್ತೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಪೇಪರ್ ವರ್ಕ್ ಇರುತ್ತೆ. ಹಾಗಾದ್ರೆ ನೀನು ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನ ಇನ್ನು ಚೆಕ್ ಮಾಡಿಲ್ಲ ಅನ್ನಂಗಾಯ್ತು. ಚೆನ್ನಾಗಿದ್ಯಾ? ಇದೊಂದು RBI ರಿಜಿಸ್ಟರ್ಡ್ NBFC. ಹೋಮ್ ಬೈಂಗ್ ಪ್ರೋಸೆಸ್ ನ ಕಂಪ್ಲೀಟ್ ಆಗಿ ಅವರು ಚೇಂಜ್ ಮಾಡಿದ್ದಾರೆ. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ 1.5 ಕೋಟಿ ತನಕ ಲೋನ್ ಕೊಡ್ತಾರೆ. ಅಪ್ ಟು 90% ಪ್ರಾಪರ್ಟಿ ವ್ಯಾಲ್ಯೂ. ಮತ್ತೆ ಪೇಪರ್ ವರ್ಕ್? ಇದು ಪೇಪರ್ ಲೆಸ್ ಮತ್ತೆ ಹ್ಯಾಸಲ್ ಫ್ರೀ ಪ್ರೋಸೆಸ್. ನೀನ್ ಹೆಂಗ್ ಕೇಳ್ತಿದ್ದೋ ಹಂಗೆ ಇದೆ. ನಾವಿ ಮಾಡುತ್ತೆ ನಿಮ್ಮ ಮನೆ ಖರೀದಿಯ ಪ್ರೋಸೆಸ್ ಅನ್ನು ಎಫಿಷಿಯಂಟ್. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೇಳಿ, ಕಾಫಿ ಕಸಿಯಿಂದ ಅಧಿಕ ಆದಾಯದ ಅನುಭವ ಕುರಿತು ಮೂಡಿಗೆರೆ ತಾಲೂಕು ದಿಂಡಿಗದ ಭುವನೇಶ್ವರ ಭಟ್ ಅವರೊಂದಿಗೆ ಸಂದರ್ಶನ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಗಿಡ ನೋಡಿದರೆ ಇದು ಇದು ರೋಬಸ್ಟಕ್ಕೆ ಅರೇಬಿಕಾ ಗ್ರಾಫ್ಟಿಂಗ್ ಮಾಡಿರುವಂತ ಗಿಡ. ಇದು 3ನೇ ವರ್ಷದ ಗಿಡ. ಈಗ ಮೊದಲನೇ ವರ್ಷ ನಾವು ಏನು ರೋಬಸ್ಟಾ ಗಿಡದ ಕೊಂಬು ಚಿಗುರುಗಳನ್ನು ನಾವು ತಗೊಂಡು ಅದಕ್ಕೆ ಅರೇಬಿಕಾ ಗಿಡನ ಗ್ರಾಫ್ಟ್ ಮಾಡಿದಾಗ, ಆ ವರ್ಷದ ಮೇ ತಿಂಗಳಲ್ಲಿ ನಾವು ಗ್ರಾಫ್ಟ್ ಮಾಡಿದಾಗ, ಮುಂದಿನ ವರ್ಷದ ಮೇ ತಿಂಗಳಲ್ಲಿ ಅದು ಬ್ಲಾಸಮಿ ಬಂತು. ನಮಗೆ ಬ್ಲಾಸಮ್ ಆಗಿ ಆ ವರ್ಷದಲ್ಲಿ ನಮಗೆ ಸಿಕ್ಕಿರೋ ಕಾಫಿ, ಅದರಲ್ಲಿ ಒಂದೇ ವರ್ಷದಲ್ಲಿ 2 ಸೇರು ಕಾಫಿನ ನಾವು ಅದರಲ್ಲಿ ಕೊಯ್ದಿದ್ದೀವಿ ಅರೇಬಿಕಾ ಗಿಡದಲ್ಲಿ. ಏನು ರೋಬಸ್ಟ ರೆಕ್ಕೆಗಳಿದೆ, ಏನು ಆಸ್ಪೇಸಿಂಗ್ ಗಳಿದೆ, ಅದು ಅದೇ ರೀತಿ ಇದೆ. ಇದು ನಮಗೆ ಇದರಲ್ಲಿ ಬರತಕ್ಕಂತ ಲಾಭ. ಇದು ಹೆಚ್ಚುವರಿಯಾಗಿ ಬಂದಿದ್ದ ಕಾಫಿ. ಇದು ಮೊದಲನೇ ವರ್ಷದ ಕಾಫಿ ಆಯ್ತು. ಎರಡನೇ ವರ್ಷದಲ್ಲಿ ಮತ್ತೆ ಇದನ್ನ ನಾನು ಕಾಫಿ ಕೊಯ್ದು ಅದನ್ನ ನಾನು ಇಳುವರಿ ಅಳತೆ ಮಾಡಿದಾಗ ಇದರಲ್ಲಿ ಹತ್ರ ನನಗೆ 15 ಕೆಜಿ ಅಷ್ಟು ಹಣ್ಣು ಅರೇಬಿಕಾ ಕಾಫಿ ಸಿಕ್ಕಿದೆ. ಇದು ಈಗ 3ನೇ ವರ್ಷದ ಫಸಲು. ಈಗ 3ನೇ ವರ್ಷದ ಫಸಲು ಬಂದಾಗ್ಲೂ ಸಹಿತ ಇದಕ್ಕೆ ನಾನು ಇದುವರೆಗೆ ಯಾವ ಸ್ಪ್ರೇಯನ್ನು ಮಾಡಿಲ್ಲ, ಏನು ಔಷಧಿನೂ ಹೊಡೆದಿಲ್ಲ. ನನ್ನ ಮುಂಜಾಗ್ರತೆ ಸಲುವಾಗಿ ಇದಕ್ಕೆ ಒಂದು ಬೇಸಿಗೆನಲ್ಲಿ ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಒಂದ್ಸರಿ COC ನಾನು ಇದಕ್ಕೆ ಒಂದ್ಸರಿ ಹೊಡಿತೀನಿ. ಇದು ಅಕಸ್ಮಾತ್ ಮಳೆ ಜಾಸ್ತಿಯಾಗಿ ಕೊಳೆ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅದು ಮಾತ್ರ ಹೊಡೆಯೋದು. ಆಮೇಲೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಏನು ಲಿಂಡನ್ ಆಗಲಿ ಯಾವ್ದನ್ನಾಗ್ಲಿ ನಾನು ಹಚ್ಚಕ್ ಹೋಗಲ್ಲ ಇದಕ್ಕೆ. ಯಾಕೆ ಅಂದ್ರೆ ಇದ್ರ ಸ್ಟೆಮ್ಗೆ ಬೋರರ್ ಹತ್ರ ಬರಲ್ಲ. ಇದು ಬರಲ್ಲ ಅಂದ್ರೆ ಇದ್ರ ಸ್ಟೆಮ್ ಇದು ರೋಬಸ್ಟ್ ಆಗಿರೋದ್ರಿಂದ ರೋಬಸ್ಟಾ ಗಿಡಗಳಿಗೆ ಯಾವುದೇ ಕಾರಣಕ್ಕೂ ಯಾವತ್ತು ಸ್ಟೆಮ್ ಬೋರರ್ ಬರಲ್ಲ. ಹಾಗಾಗಿ ಆ ರೋಬಸ್ಟ ಕಾಂಡ ಗಟ್ಟಿಯಾಗಿ ಇರೋದ್ರಿಂದ ಅರೇಬಿಕಾ ಗಿಡ ಮೇಲ್ಭಾಗದಲ್ಲಿ ಇರೋದ್ರಿಂದ ಮೇಲ್ಭಾಗದ ಜಾಗದಲ್ಲಿ ಅದಕ್ಕೆ ಬೋರರ್ ಹೊಡೆಯಲ್ಲ. ಬೋರರ್ಗಳು ನೆಲಮಟ್ಟದಿಂದ 2.5 ಅಡಿ ಎತ್ತರಕ್ಕೆ ಸಾಮಾನ್ಯವಾಗಿ ಹೊಡಿತವೆ. ಅದ್ರ ಮೇಲ್ಭಾಗಕ್ಕೆ ಹೊಡೆಯೋದು ಬಹಳ ಅಪರೂಪ. ಅಂದ್ರೆ ಸೀಡ್ಲಿಂಗ್ ಅಲ್ಲಿ ಮಾಡಿರ್ತಕ್ಕಂತ ಒಂದು ಅರೇಬಿಕಾ ಗಿಡ, ಆ ಗಿಡ ನಾವು ನಾಟಿ ಮಾಡಿಬಿಟ್ಟು ಅದರಲ್ಲಿ 1ನೇ ವರ್ಷದ ಫಸಲು ಅಂದ್ರೆ ಹತ್ರ ಒಂದು 15 ಕೆಜಿ ಕಾಫಿನ ನಾವು ಅದರಲ್ಲಿ ತೆಗಿಬೇಕಾದ್ರೆ 3 ವರ್ಷ ನಾವು ಅದನ್ನ ಆರೈಕೆ ಮಾಡಬೇಕು. ಆಮೇಲೆ ಅದಕ್ಕೆ ವಿಶೇಷ ಆರೈಕೆ ಬೇಕು. ಅದಕ್ಕೆ ಸ್ಟೆಂಬೋರರ್ ಬರ್ತದೆ, ಕೊಳೆ ರೋಗ ಬರ್ತದೆ, ಇನ್ನು ಲೀಪ್ ಸ್ಪಾಟ್ ರೋಗಗಳು ಬರ್ತವೆ, ಆಮೇಲೆ ಎಲೆ ಹಳದಿಯಾಗಿ ಉದುರ್ತಕ್ಕಂಥ ರೋಗಗಳು ಬರ್ತದೆ. ಇಷ್ಟೆಲ್ಲ ರೋಗಗಳನ್ನು ಅವಾಯ್ಡ್ ಮಾಡತಕ್ಕಂಥ ಅದನ್ನ ತಡೆಯುವಂತ ಶಕ್ತಿ ರೋಬಸ್ಟದ ಸ್ಟೆಮ್ಮಿಗಿದೆ. ಈ ರೋಬಸ್ಟದ ಸ್ಟೆಮ್ ಅಷ್ಟು ಗಟ್ಟಿಯಾಗಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಎಲ್ಲ ರೋಗನ ತಡ್ಕೊಳ್ತದೆ ಇದು. ಆಮೇಲೆ ಅಕಸ್ಮಾತ್ ಮಾರುಕಟ್ಟೆಗೆ ನಮಗೆ ಇನ್ನು ಬೇರೆ ಅರೇಬಿಕಾದಲ್ಲಿ ಹೊಸ ತಳಿಗಳು ಬಂತು ಅಂತ ಇಟ್ಕೊಳ್ಳಿ, ಅವಾಗ ನಮಗೆ ಬೇರೆ ಕಡೆ ಹಾಕ್ಲಿಕ್ಕೆ ಯಾವುದೇ ಜಾಗ ಇರೋದಿಲ್ಲ. ಅವಾಗ ನಾವೇನ್ ಮಾಡಬಹುದು, ಮತ್ತೆ ನಮ್ಮ ತೋಟಗಳಲ್ಲೇ ಮತ್ತೆ ನಾವು ಹೊಸ ಕೊಂಬ ಚಿಗರಿಗಳನ್ನ ಬೆಳೆಸಿಕೊಂಡು ಆ ಅರಬಿಕ ಗಿಡಗಳನ್ನ ನಾವು ನಮ್ಮ ತೋಟದಲ್ಲಿ ಅಭಿವೃದ್ಧಿ ಪಡಿಸಿಕೊಳ್ಬಹುದು. ಎಷ್ಟು ಗಿಡಗಳಿಗೆ ಮಾಡಿದರೆ ಒಟ್ಟು 4 ಎಕರೆಯಲ್ಲಿ ಇದೆ ಸರ್? ಇದು ಹೇಮಾವತಿ ಅಂದ್ರೆ 4 ಎಕರೆ ನನ್ನ ರೋಬಸ್ಟ ತೋಟ, 4 ಎಕರೆಯಲ್ಲೂ ಪೂರ್ತಿಯಾಗಿ ಹೇಮಾವತಿ ಗಿಡಗಳನ್ನ ಅದಕ್ಕೆ ಗ್ರಾಫ್ಟ್ ಮಾಡಿದೆ. ಯಾವುದಕ್ಕೂ ಬಿಟ್ಟಿಲ್ಲ. ಈಗ ಎಲ್ಲಾ ಗಿಡದಲ್ಲೂ ಒಂದೇ ರೀತಿ ಡೆವಲಪ್ ಆಗಿಲ್ಲ. ಯಾವುದು? ಹೇಮಾವತಿ ಗಿಡಗಳು. ಈಗ ಹೇಮಾವತಿ ಗಿಡ ಅಷ್ಟು 2ನೇ ವರ್ಷ 3ನೇ ವರ್ಷದ ಗಿಡಗಳು ಈ ತರ ಇದೆ, ಬೇರೆ ಬೇರೆ ಹಂತದ ಗಿಡಗಳು ಇದೆ. ಈ ಮಟ್ಟದಲ್ಲಿ ನಾನು ಕಳೆದ ವರ್ಷದಲ್ಲಿ 15 ಬ್ಯಾಗ್ ನಾನು ಅರಬಿಕಾ ಪಾರ್ಚ್ಮೆಂಟ್ ಅನ್ನ ತೆಗೆದಿದ್ದೇನೆ. ಇದರಿಂದ ಯಾವುದೇ ವಿಶೇಷ ಆರೈಕೆ ಇಲ್ಲದೇನೆ. ಆಮೇಲೆ 5 ಬ್ಯಾಗ್ ಅರಬಿಕಾ ಚೆರಿನ ತೆಗೆದಿದ್ದೀನಿ ಅದರಲ್ಲಿ. ಆಮೇಲೆ ಉಳಿದಿದ್ದು ಪ್ರತಿ ವರ್ಷ ನನಗೆ ಎಷ್ಟು ಒಂದು 70 ಬ್ಯಾಗ್ನಷ್ಟು ಏನು ನನಗೆ ರೋಬಸ್ಟ ಪಾರ್ಚ್ಮೆಂಟ್ ಬರ್ತಾ ಇದೆ, ಅದು ಅದರಷ್ಟಕ್ಕೆ ಬರ್ತಾ ಇದೆ. ಅದು ಕಡಿಮೆ ಆಗಿಲ್ಲ. ಅಲ್ಲಿಗೆ ನನಗೆ ಇದು ಎಷ್ಟು ಇದೆಯೋ ಅಷ್ಟೇ ಇದೆ, ಹಳೆ ಇಳುವರಿ ಕಮ್ಮಿ ಆಗಿಲ್ಲ. ಬಹುಶಃ ಅಕಸ್ಮಾತ್ ಆಗಿ ಇನ್ನು ಮುಂದಕ್ಕೆ ಅರಬಿಕಾ ಗಿಡಗಳು ಇನ್ನೂ ಹೆಚ್ಚಿಗೆ ಡೆವಲಪ್ ಆದಾಗ ರೋಬಸ್ಟದಲ್ಲಿ ಇಳುವರಿ ಕಡಿಮೆ ಆಗಬಹುದು. ಆದ್ರೂ ನನ್ನ ವಿಶೇಷ ಓಲೈಕೆ ಅರಬಿಕಾದ ಕಡೆಗೆ ಮಾತ್ರ. ಯಾಕೆ ಅಂದ್ರೆ ಯಾರು ಯಾವ್ದನ್ನ ಬೇಡ ಅಂತ ಹೇಳಿ ಬಿಡ್ತಾ ಇದ್ದೀರಾ, ಅದನ್ನ ನಾನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ. ಯಾಕೆಂದ್ರೆ ಎಲ್ಲರೂ ಅರಬಿಕಾ ಬೇಡ, ನಮಗೆ ರೋಬಸ್ಟೇನೆ ಇರಲಿ, ಇದು ಸಮಸ್ಯೆಗಳು ಜಾಸ್ತಿ, ಅಥವಾ ನಾವು ಕುಡಿತಕ್ಕಂಥ ಕಾಫಿ ಕ್ವಾಲಿಟಿ ಇರಬೇಕು, ಆಮೇಲೆ ನಾವು ಕುಡಿತಕ್ಕಂಥ ಕಾಫಿ ಅದು ವಿಶೇಷ ರುಚಿಯಾಗಿ ಇರಬೇಕು, ಅದಕ್ಕೆಲ್ಲ ನಾವು ಹೋಲಿಕೆ ಮಾಡಿದ್ರೆ ನಮಗೆ ಅರಬಿಕಾ ಕಾಫಿ ಬೇಕು. ಹಾಗಾಗಿ ಇದ್ರ ಮೇಲೆ ನನಗೆ ಪ್ರೀತಿ ಜಾಸ್ತಿ. ಇನ್ನೊಂದು ಪ್ರಶ್ನೆ, ಈಗ ನಮ್ಮ ಕೇಳುವರಿಗೆ ಒಂದು ಪರಿಚಯ ಮಾಡ್ಕೊಬಿಡ್ತೀನಿ. ಈಗ ಇವ್ರ ಮಾತು ಕೇಳಿದ್ರಲ್ಲ ನೀವು, ಇವ್ರು ಮಾತಾಡ್ತಾ ಇರೋದು ಕಸಿಭಟ್ರು ಅಂತ ಹೇಳ್ಬಿಟ್ಟು. ಇವರು ಮೂಡಿಗೆರೆ ಹತ್ರ ದಿಂಡುಗ ಅಂತ ಹೇಳ್ಬಿಟ್ಟು ಊರಿನವರು. ಇವರು ಸ್ವತಃ ತಮ್ಮ ತೋಟದಲ್ಲಿ ಈ ಕಾಫಿಯಲ್ಲಿ ವಿಶೇಷವಾಗಿ ಕಸಿ ಮಾಡೋದನ್ನ ರೂಢಿ ಮಾಡಿಕೊಂಡು ತಮ್ಮ ತೋಟದಲ್ಲಿ ಇರ್ತಕ್ಕಂಥ ಕಾಫಿ ಗಿಡಗಳನ್ನ ವಿಶೇಷವಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅವರ ಅನುಭವಗಳನ್ನ ಕೇಳೋ ದೃಷ್ಟಿಯಿಂದ ಅವ್ರ ತೋಟಕ್ಕೆ ನಾವು ಭೇಟಿ ಕೊಟ್ಟಾಗ ಅವರು ಈ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅವರು ಏನಪ್ಪ ಅಂದ್ರೆ ಈ ಕಸಿ ಮಾಡೋದ ಎಲ್ಲಿಂದ ಕಲ್ತ್ಕೊಂಡ್ರು, ಹೇಗೆ ಕಲ್ತ್ಕೊಂಡು, ಈ ಅಭಿರುಚಿ ಹೇಗೆ ಬೆಳೀತು ಅನ್ನೋದನ್ನ ಅವರಿಂದ ಮತ್ತಷ್ಟು ವಿವರಗಳನ್ನ ಕೇಳಿ ತಿಳ್ಕೊಂಡ. ಬಟ್ ಒಂದ್ ಪ್ರಶ್ನೆ ನಿಮಗೆ, ಇದೆಲ್ಲ ನಿಮಗೆ ಮಾಡ್ಬೇಕು ಅಂತ ಅನಿಸಿದ್ದೆ ಯಾಕೆ ಅಂತ? ಇದು ಅನಿಸಿದ್ದೆ ಯಾಕೆ ಅಂದ್ರೆ ಇದಕ್ಕೊಂದು ಕತೆ ಇದೆ ಸರ್. ಇದಕ್ಕೆ ಇದೊಂದು 2000 ಇಸುವಿನಲ್ಲಿ ಒಂದು ಬರಗಾಲ ಬಂತು. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಮಳೆ ಆಗ್ಲಿಲ್ಲ ಸರಿಯಾಗಿ. ನಮಗೆ ನೀರಿಗೂ ಬಹಳ ದೊಡ್ಡ ತಾಪತ್ರಯ, ನಾವು ಯಾವುದೇ ಕಾರಣಕ್ಕೂ ತೋಟಕ್ಕೆ ನೀರು ಹೊಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ನಮಗೆ. ಆ ಸಮಯದಲ್ಲಿ ಏನಾಯ್ತು, ನನ್ನ ಇಡೀ ರೋಬಸ್ಟ ತೋಟದಲ್ಲಿ ನಾನು 4 ಚೀಲ ರೋಬಸ್ಟ ಕಾಫಿನ ಕೊಯ್ದೆ. ನಮಗೆ ಜೀವನ ನಿರ್ವಹಣೆ ಕಷ್ಟ ಆಗ. ಆದ್ರೆ ಅದರಲ್ಲಿ ಏನಾಯ್ತು, ಮಧ್ಯ ಮಧ್ಯ ಎಲ್ಲೆಲ್ಲಿ ಅರಬಿಕಾ ಗಿಡಗಳು ಈಗ ನಾನು ಹಾಕೊಂಡಿದ್ದೆ ಮಧ್ಯ ಮಧ್ಯ ಸೀಡ್ಲಿಂಗ್ ಗಿಡಗಳನ್ನ, ಅದರಲ್ಲಿ ನನಗೆ 8 ಚೀಲ ಕಾಫಿ ಬಂತು. ಅದು ನನಗೆ ಪ್ರೇರಣೆ ಆಯ್ತು. ಬರಗಾಲ ಬಂದ್ರೆ ನಾವು ಬದುಕು ಯಾವ ರೀತಿ ಮಾಡಬಹುದು ಅನ್ನೋದನ್ನ ನನಗೆ ಅದು ಕಲಿಸ್ಕೊಡ್ತಾ ಹೋಗ್ತು. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ನೀರಿಲ್ದೇನೆ ಕಾಫಿ ಬೆಳಿಬೇಕು ನಾವು. ಮಳೆ ಲೇಟ್ ಆದ್ರೂ ಸಹಿತ ನಾವು ಕಾಫಿ ಬೆಳಿಬೇಕು. ಯಾವ ರೀತಿ ನಾವು ಕಾಫಿ ಬೆಳಿಬೇಕು, ಅಥವಾ ನೀರಿಗಾಗಿ ಇನ್ನೊಬ್ಬರ ಜೊತೆ ಹೊಡೆದಾಟ ಮಾಡಿ ನಾವು ಕಾಫಿ ಬೆಳಿಲಿಕ್ಕೆ ಆಗಲ್ಲ, ಅಥವಾ ನಾವು ಇನ್ನೊಂದು ಬೋರ್ವೆಲ್ ತೆಗೆಸಿ ಅದು ಫೇಲ್ಯೂರ್ ಆಗಿ ಇದು ಫೇಲ್ಯೂರ್ ಆಗಿ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಮಳೆ ಲೇಟ್ ಆಗಿ ಅಂದ್ರೆ ಜೂನ್ ತಿಂಗಳಲ್ಲಿ ಮಳೆ ಬಂದ್ರೂ ಸಹಿತ, ಯಾವ್ದು ಮೇ ಎಂಡಿಗೆ ಮಳೆ ಬಂದ್ರೂ ಸಹಿತ ಕಾಫಿ ಆಗತಕ್ಕಂತ ಒಂದು ಕಾಫಿ ವೆರೈಟಿ ಅಂದ್ರೆ ಅರಬಿಕಾ. ಅದಕ್ಕೋಸ್ಕರ ನಾವು ಇದನ್ನ ಬೆಳಿಬೇಕು ಅಂತ ಆಗ ಪ್ರೇರಣೆ. ಕಸಿ ಮಾಡ್ಬೇಕಂದಾಗ ನನ್ನ ಹತ್ರ ಇದ್ದಿದ್ದು ರೋಬಸ್ಟ ತೋಟ 4 ಎಕರೆ. ನಮ್ಮ ಹತ್ರ ಬೇರೆ ಜಾಗ ಇಲ್ಲ. ನಾವು ಅರಬಿಕಾ ತೋಟ ಮಾಡ್ಬೇಕು, ಹೇಗೆ ಮಾಡ್ಬೇಕು? ನಮ್ಮಂತ ಸಾಮಾನ್ಯ ರೈತರು, ಸಣ್ಣ ರೈತರು, ನಾವು ಅರಬಿಕಾ ತೋಟನ ಪ್ಲಾಂಟ್ ಮಾಡಿ ಅದರಲ್ಲಿ 3-4 ವರ್ಷ ಕಾದು ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ತಡ್ಕೊಳ್ಳುವಂತ ಅಷ್ಟು ಕಾಯುವಂತ ಶಕ್ತಿನೂ ಇಲ್ಲ. ಆಮೇಲೆ ಅದಕ್ಕೆ ಕಾಲಕಾಲಕ್ಕೆ ಮಾಡಬೇಕಾಗಿರತಕ್ಕಂತ ಸ್ಪ್ರೇ, ಆಮೇಲೆ ಗೊಬ್ಬರ, ಆಮೇಲೆ ಏನ್ ಅದಕ್ಕೆ ಉಪಚಾರ ಏನೇನು ಬೇಕು ಅದೆಲ್ಲ ಮಾಡ್ಬೇಕು. ಅದೆಲ್ಲ ಮಾಡಿದ್ರೆ ಮಾತ್ರ ಅದೊಂದು ಅರಬಿಕಾ ತೋಟದ ರೂಪದಲ್ಲಿ ಉಳ್ಕೊಳ್ಳೋದು. ರೋಬಸ್ಟ ಏನು ಕಾಡ್ರ ಗಿಡ ಇದೆ ಆ ತರ ಅದು ಬೆಳೆಯಲ್ಲ ಯಾವತ್ತು. ಅವಾಗ ಅನ್ನಿಸ್ತು ನನಗೆ, ಇದನ್ನ ಅರಬಿಕಕ್ಕೆ ಮಾಡಿದ್ರೆ ನಮಗೆ ಏನ್ ಆಗ್ಬಹುದು ನೋಡೋಣ ಅಂತೇಳಿ ಆ 2000 ಇಸುವಿನಲ್ಲಿ ಮಾಡಿರೋ ಒಂದು ಮೊದಲನೇ 3 ಗಿಡಗಳು ಇವತ್ತಿಗೂ ನನಗೆ ಅದೇ ರೀತಿ 15 ವರ್ಷದಿಂದ ನನಗೆ ಫಸಲು ಕೊಡ್ತಾ ಇದೆ. ಅದಕ್ಕೆ ಇಷ್ಟೊತ್ತು ತನಕ ಯಾವುದೇ ಬೋರರ್ ಬಂದು ಹೊಡೆದಿಲ್ಲ, ಇವತ್ತಿಗೂ ಮಾಡ್ತಾ ಇದ್ದೀನಿ. ಕಸಿ ಮಾಡಬೇಕು ನಿಮ್ಗೆ ಮೊದಲು ಕಸಿ ಮಾಡೋದು ಹೇಗೆ ಅಂತ ಗೊತ್ತಿತ್ತ? ಇಲ್ಲ ಸರ್, ಅದು ಸ್ವಲ್ಪ ಸ್ವಲ್ಪ ಬೇರೆ ಕಸಿ ವಿಧಾನಗಳು ಗೊತ್ತಿತ್ತಲ್ಲ, ಅದನ್ನು ಇದಕ್ಕೆ ಪ್ರಯೋಗದ ರೀತಿಯಲ್ಲಿ ಮಾಡ್ಕೊಂಡು ಅದರಲ್ಲಿ ಸುಮಾರು ಫೇಲ್ಯೂರ್ ಆಗಿಬಿಟ್ಟು ಅದು ಒಂದು 2-3 ವರ್ಷದಲ್ಲಿ ಇದು ಮಾಡೋಣ ಬಿಡೋಣ ಅಂತಂದು 1 ವರ್ಷದೂಕ್ತ ಬಂದು ಈಗ 2 ವರ್ಷದ ಹಿಂದೆ ಮಾಡ್ತಕ್ಕಂತ 100 ಎಷ್ಟು ಭಾಗ ಅಂದ್ರೆ 100ಕ್ಕೆ 100 ನಾನು ಕಸಿ ಮಾಡಿದ ಗಿಡಗಳು ಸಹಿತ ನಮಗೆ ಸಕ್ಸಸ್ ಆಗಿದೆ. ಆಮೇಲೆ ಅಷ್ಟು ಸಕ್ಸಸ್ ಆದ ನಂತರದಲ್ಲಿ ನಾನು ಅದನ್ನ ಇನ್ನೊಬ್ಬರಿಗೆ ತಿಳಿಸ್ಕೊಟ್ಟಿದ್ದೆ ಹೊರತು ಅದಕ್ಕಿಂತ ಮೊದಲು ನಾನು ತಿಳಿಸ್ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಈ ನಂತರದಲ್ಲಿ ಈಗ ಯಾರ್ಯಾರು ಬಂದಿದ್ದಾರೆ, ಈಗ ತಾವು ಬಂದಾಗ ಇಲ್ಲಿ ಬಂದಿದ್ರು ಅವರಿಗೂ ನಾನು ಅದನ್ನ ಬಂದವರಿಗೆ ಎಲ್ರಿಗೂ ಪ್ರಾತ್ಯಕ್ಷಿತೆ ಮಾಡಿ ತೋರಿಸೋದು. ಮಾಡ್ಕೊಳ್ಳಿ ಅಂತ. ಯಾಕೆಂದ್ರೆ ಅವ್ರು ಇಲ್ಲಿಗೆ ಬಂದು ನನ್ನ ಹತ್ರ ಕಲ್ತು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹತ್ರ ನಾನು ಕಲ್ತ್ಕೊಂಡೆ ನಾನು ಮಾಡಿದೆ ಅದು ಫೇಲ್ಯೂರ್ ಆಗಿದೆ ಅಂತ ಹೇಳಬಾರ್ದು. ಅದು ಯಾವ ವಿಧಾನದಲ್ಲಿ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಯಾವ ಕಾಲದಲ್ಲಿ ಮಾಡ್ಬೇಕು ಅದನ್ನ ಅವರಿಗೆ ನಿಖರವಾಗಿ ಹೇಳ್ಕೊಟ್ಟು ಅವರು ಅದರಲ್ಲಿ ಯಶ ಕಾಣ್ಬೇಕು. ನಾನು ಇದನ್ನ ಯಾಕೆ ಯಶ ಕಾಣ್ಬೇಕು ಅಂತ ಒತ್ತಿ ಹೇಳ್ತೀನಿ ಅಂದ್ರೆ, ಪ್ರಾಕೃತಿಕವಾಗಿ ನಾನೊಬ್ಬ ಪರಿಸರ ಪ್ರಿಯ. ಯಾರು ರೋಬಸ್ಟ ಬೆಳೀತಾರ ಅವರು ಎಲ್ಲಾ ಮರನು ಕಡಿಬೇಕು. ಬಿಸಿಲು ಬೀಳದೆ ರೋಬಸ್ಟ ಬೆಳೆಯಲ್ಲ. ಅದಕ್ಕೆ ಬಿಸಿಲು ಬೀಳ್ಬೇಕು, ನೀರು ಕೊಡ್ಬೇಕು. ನೀರು ಯಾರೋ ಎಲ್ಲಿಂದ ಬರೋ ಕರೆಂಟು ಅದನ್ನು ನಾವು ಎತ್ತಬೇಕು ಹಾಕ್ಬೇಕು, ಅಥವಾ ಯಾವುದೋ ಪ್ರಕೃತಿಯಲ್ಲಿ ಬೆಳೆದಿರತಕ್ಕಂತ ಮರ ಅದನ್ನ ನಾವು ಕಡಿಬೇಕು ಮಾಡಬೇಕು. ಎಲ್ರಿಗೂ ಹಿಂಸೆ ಕೊಟ್ಟು ನಾವು ರೋಬಸ್ಟ್ ಬೆಳಿಬೇಕು. ಅರೇಬಿಕಾ ಹಾಗಲ್ಲ. ಇದಕ್ಕೆ ನೀವು ಎಷ್ಟು ನೆರಳಿದ್ರು ನಮಗೆ ಕೊಳೆ ಕಾಫಿ ಕೊಡ್ತದೆ ಇದು. ಆಮೇಲೆ ಈ ಬೋರರ್ ಗಳು ಬರಲ್ಲ, ಏನು ರೆಕ್ಕೆ ಬೋರರ್ ಗಳು ಬರಲ್ಲ. ಆಮೇಲೆ ಹಾಕಿರೋ ಗೊಬ್ಬರನ ಪೂರ್ತಿಯಾಗಿ ಉಪಯೋಗಿಸ್ಕೊಳ್ತದೆ ಇದು. ಹೇಗೆ ಅಂತ ಹೇಳಿ, ಹಾಕಿದ ಗೊಬ್ಬರನ ಈಗ ರೋಬಸ್ಟ್ ಆದ್ರೆ ನಾವು ಕಸಿ ಮಾಡುವಾಗ, ಒಂದು ಗಿಡನ ಚೆನ್ನಾಗಿ ಹಣ್ಣು ಕೊಯ್ದು ಕಸಿ ಮಾಡುವಾಗ ಆ ಗಿಡಗಳು ಏನಾಗ್ತದೆ ಅಂದ್ರೆ, ನೀವು ಕಸಿ ಮಾಡಿದ ರೆಕ್ಕೆಗಳು ಅಷ್ಟೊಂದು ಇರ್ತವೆ, ನೀವು ಅಷ್ಟು ರೆಕ್ಕೆಗಳು ಒಂದು ದಿವಸದ ಅಡಿಗೆ ಮಾಡಬಹುದು. ಇಷ್ಟೊಂದು ರೆಕ್ಕೆಗಳನ್ನ ಕಡಿದು ಅದನ್ನ ಮಾಡಬೇಕಾಗ್ತದೆ. ಅದೆಲ್ಲ ಅಷ್ಟು ರೆಕ್ಕೆಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ನಾವು ಅಷ್ಟೇ ಪ್ರಮಾಣದ ಗೊಬ್ಬರನ ಅದಕ್ಕೆ ಕೊಡಬೇಕು. ಅದೇ ನಾವು ಅರೇಬಿಕಾ ಗಿಡದಲ್ಲಿ ಕಸಿ ಮಾಡುವಾಗ ನಿಮಗೆ ಏನೂ ಸಿಕ್ಕಲ್ಲ. ಬೇಸಿಗೆಯಲ್ಲಿ ನೀವು ಅದನ್ನ ಕಸಿ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಏನೂ ಬೀಳಲ್ಲ, ನೀವು ಅದ್ರಲ್ಲಿ ಒಂದು ಕಾಫಿ ಕುದಿಸೋಕು ಆಗಲ್ಲ. ನಾವು ಎಷ್ಟು ಗೊಬ್ಬರ ಹಾಕಿರ್ತೀವೋ ಅದು ಪೂರ್ತಿ ನಮಗೆ ಹಣ್ಣು ಕೊಡ್ತದೆ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಗತ್ಯ ಇರುವಷ್ಟು ರೆಕ್ಕೆಗಳಲ್ಲಿ ಕಾಫಿನ ಮಾತ್ರ ಕೊಡ್ತದೆ. ಈ ಉದ್ದೇಶಕ್ಕಾಗಿ ಅರಬಿಕಾನ ಬೆಳಿತೀನಿ. ಅದರಿಂದ ಎಲ್ಲರೂ ಪರಿಸರ ಪ್ರಿಯವಾಗಿ ಅರಬಿಕಾನ ಬೆಳೆಸೋಣ ಅಂತ ನಾವು ಹೇಳೋದು. ನೀರಿನ ಬಳಕೆ ಇಲ್ಲದೆ ಮಳೆ ಬರೆಯೋದು ಕೂಡ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರಲ್ಲ, ಇಷ್ಟೆಲ್ಲ ತೋಟ ಮಾಡಿದ್ರಲ್ಲ ನೀವು, ಇದಕ್ಕೆ ನೀರಿನ ಸಂಪನ್ಮೂಲ ಏನು ಇಲ್ಲ ಸರ್? ಇದೆ, ರೋಬಸ್ಟ್ ಸಲುವಾಗಿ ಈಗ ನೀರು ಕೊಡ್ತೀನಿ ಇದಕ್ಕೆ. ಇದು ನೀರು ಕೊಟ್ಟೆ ಬೆಳೆಸುವಂತದ್ದು. ಈಗ ನಾನು ಹೇಳಿದ್ದು, ಅಕಸ್ಮಾತ್ ನನ್ನ ಹತ್ರ ನೀರು ಇಲ್ದೇನೆ ಅಲ್ಲಿ ಬರಗಾಲ ಬಂದು ಅಲ್ಲಿ ಏನು ನೀರು ಇಲ್ದೇನೆ ಕರೆಂಟ್ ಇಲ್ದೇನೆ ನೀರು ಇಲ್ದೇನೆ ಇದ್ದಾಗ ಅರಬಿಕಾದ್ರೆ ನನ್ನ ತೋಟದಲ್ಲಿ ಕಾಫಿ ಆಗೋದಾದ್ರೆ ಎಲ್ಲರ ತೋಟದಲ್ಲೂ ಫೇಲ್ಯೂರ್ ಆದ್ರೂ ನನ್ನ ತೋಟದಲ್ಲಿ ಕಾಫಿ ಆಗ್ತದೆ ಅಂತ. ಅರಬಿಕಾ ಇರೋದ್ರಿಂದ, ಗ್ರಾಫ್ಟೆಡ್ ಅರಬಿಕಾ ಇರೋದ್ರಿಂದ, ಅದೇ ನಿಮಗೆ ಸೀಡ್ಲಿಂಗ್ ಅರಬಿಕಾ ಇದ್ರೆ ಮಳೆ ಲೇಟ್ ಆದ್ರೂ ಕಾಫಿ ಆಗಲ್ಲ ಅದ್ರಲ್ಲಿ. ಯಾಕೆ ಅಂದ್ರೆ ಅದ್ರ ಬೇರ್ಗಳು ಬಹಳ ಸೆನ್ಸಿಟಿವ್, ವೀಕ್ ಆಗಿರ್ತವೆ, ಅದು ಆ ಸಮ್ಮರ್ ಅನ್ನ ತಡ್ಕೊಳ್ಳಿ ಆ ಶಕ್ತಿ ಇರಲ್ಲ ಅದಕ್ಕೆ. ಆದ್ರೆ ಈ ರೋಬಸ್ಟ ಗಿಡಗಳಿಗೆ ಮಾತ್ರ ಜೂನ್ ಜುಲೈ ತನಕ ನಿಮಗೆ ಒಂದು ಬರಗಾಲ ತಡ್ಕೊಳ್ಳುವಂತ ಶಕ್ತಿ ಅದಕ್ಕೆ ಇದೆ. ಬೇರುಗಳು ಆಳವಾಗಿರ್ತದೆ, ಆದ್ರೆ ಫಸಲು ಮಾತ್ರ ಕೊಡಲ್ಲ. ನಮಗೆ ಬದುಕಿದ್ರೆ ಸಾಕು, ಇದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಆಮೇಲೆ ಇದರಲ್ಲಿ ನಿಮಗೆ ಕಾಫಿ ಕುಯ್ದ ಕೂಡಲೇ ಹಳೆ ಎಲೆಗಳು ಕೆಳಗಡೆ ಉದುರಲ್ಲ ಈ ಗ್ರಾಫ್ಟಿಂಗ್ ಗಿಡಗಳಲ್ಲಿ. ಯಾಕೆಂದ್ರೆ ಮುಂದಿನ ವರ್ಷಕ್ಕೆ ನಮಗೆ ಆ ಎಲೆಗಳೇ ಮತ್ತೆ ಆಹಾರ ಉತ್ಪತ್ತಿಗೆ ನಮಗೆ ಕಾರಣ, ಹಾಗಾಗಿ ಹೆಚ್ಚು ಇಳುವರಿ ಬರಲಿಕ್ಕೆ ಕಾರಣ ಅದಕ್ಕೆ. ಈ ತರ ಎಲ್ಲ ಎಷ್ಟು ಗಿಡಗಳು ಮಾಡಿದ್ರೆ ಅಂತ, 4 ಎಕರೆಯಲ್ಲಿ ಪೂರ್ತಿ ಮಾಡಿದ್ರೆ? 4 ಎಕರೆಯಲ್ಲಿ ಪೂರ್ತಿ ಮಾಡಿದ್ವಿ ಸರ್. ಸಮಯ ತೆಗೆದುಕೊಂಡ್ರಿ ಇದೆಲ್ಲ ಮಾಡ್ಲಿಕ್ಕೆ? ಇದು ಒಬ್ಬ ವ್ಯಕ್ತಿ ಒಂದು ದಿವಸದಲ್ಲಿ 60-70 ಗಿಡ ಮಾಡಬಹುದು ಸರ್. ಒಂದು ಟೊಂಗೆಗೆ ಮಾತ್ರ ಮಾಡ್ತೀರಾ? ಹೇಗೆ? ಒಂದು ಟೊಂಗೆಗೆ ಮಾತ್ರ ಮಾಡ್ತೀನಿ, ಉಳಿದ ಟೊಂಗೆಗಳು ತೆಗೆದು ಬಿಡ್ತೀನಿ. ಅದು 2.5 ಎತ್ತರಕ್ಕೆ ಬರತಕ್ಕಂತ ಒಂದು ಕಂಬ ಚಿಗುರುಗಳಿಗೆ ಮಾತ್ರ ಮಾಡ್ತೀನಿ, ಉಳಿದ ಚಿಗುರುಗಳನ್ನ ಎಲ್ಲ ತೆಗೆದು ಬಿಡ್ತೀನಿ ನಾನು. ಬುಡ ಮಾತ್ರ ರೋಬಸ್ಟ? ಅದು ಬುಡ ಮಾತ್ರ ರೋಬಸ್ಟ. ಇದನ್ನ ಇನ್ನೊಂದು ತರದಲ್ಲಿ ಬೆಳೆಸುವಂತ ಒಂದು ಕ್ರಮ ಇದೆ ಸರ್. ಯಾವ ರೀತಿ ಅಂದ್ರೆ, ಒಂದು ಹಳೆ ರೋಬಸ್ಟ ತೋಟದಲ್ಲಿ ಒಬ್ಬ ನಡೆದುಕೊಂಡು ಹೋಗಬಹುದು ಚೆನ್ನಾಗಿ, ಯಾಕೆಂದ್ರೆ ಅಷ್ಟು ಎತ್ತರದಲ್ಲಿ ಇರ್ತದೆ ಅದು. ಕೆಳಗಡೆ ಸ್ಟೆಮ್ ಪೂರ ನಿಮಗೆ ಖಾಲಿಯಾಗಿರ್ತದೆ. ಆ ಸ್ಟೆಮ್ ಖಾಲಿಯಾಗಿದ್ದಾಗ ಅಲ್ಲಿ ಡ್ರಾಫ್ಟ್ ವೆರೈಟಿ ಇದನ್ನ ಅರಬಿಕನ ಬೆಳೆಸತಕ್ಕಂಥದ್ದು ಇನ್ನೊಂದು ವಿಧಾನ. ಅದು ಆ ಕಡೆ ಇದೆ ಸರ್ ಗಿಡ, ನಿಮಗೆ ತೋರಿಸ್ತೀನಿ ನಾನು. ಆ ಗಿಡ ನಿಮಗೆ ಯಾವುದೇ ಒಂದು ರೋಬಸ್ಟ ಗಿಡದ ತಾಯಿ ರೆಕ್ಕೆಗಳನ್ನು ನಾವು ಕಡಿಯೋದಿಲ್ಲ, ಅದರಲ್ಲಿ ಕಡಿಯೋದೇ ಮಾಡ್ತಕ್ಕಂಥದ್ದು. ಆ ನೆರಳಲ್ಲಿ ಬೆಳೀತಕ್ಕಂಥ ಅರಬಿಕಾ ಗಿಡ ನಿಮಗೆ ಈ 1 ಎಕರೆಯಲ್ಲಿ 700 ರೋಬಸ್ಟ ಗಿಡಗಳಿದ್ರೆ ನಿಮಗೆ ಅಲ್ಲಿಗೆ ಅದೇ ಜಾಗದಲ್ಲಿ 700 ಅರಬಿಕಾ ಗಿಡಗಳು ಸೃಷ್ಟಿ ಮಾಡಬಹುದು. ಗಿಡಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಪ್ರತಿ ರೋಬಸ್ಟದಲ್ಲಿ ಒಂದು ಅರಬಿಕಾ ಗಿಡ, 2 ಜಾತಿ. ಅಲ್ಲಿಗೆ ನಿಮಗೆ ಏನು ತೋಟಕ್ಕೆ ಆಗ್ತಕ್ಕಂತ ಖರ್ಚುಗಳನ್ನ ಈ ಮಧ್ಯದಲ್ಲಿ ನಾವು ಗ್ರಾಫ್ಟ್ ಮಾಡಿ ಬೆಳೆಸಿರ್ತಕ್ಕಂತ ಅರಬಿಕಾ ಗಿಡಗಳನ್ನು ನಾವು ಅದನ್ನು ಉಪಯೋಗಿಸಿಕೊಳ್ಬಹುದು. ತೋಟ ನಿರ್ವಹಣೆಗೆ ಆದಾಯ, ಉಳಿದದ ಲಾಭ, ಏನ್ ರೋಬಸ್ಟ್ ಸಿಗತಕ್ಕಂಥದ್ದು ಲಾಭ, ಪೂರ್ಣ ಲಾಭ. ಹಾಗಾಗಿ ಇದು ಒಂದು, ನೀವು ಒಂದು ಸಾರಿ ಇದನ್ನ ಆ ಹಳೆ ಅರಬಿಕಾ ತೋಟಕ್ಕೆ ನೀವು ಇದನ್ನ ಹಾಕಿದ್ರೆ ಅಲ್ಲಿ ಪರ್ಮನೆಂಟ್ ಗಿಡ, ಅದು ಸಾವಿಲ್ಲ. ಅದಕ್ಕೆ ಗೊಬ್ಬರ ನೀರು ಕೊಡೋದು, ನಿರ್ವಹಣೆ ಅಷ್ಟೇ. ಇದನ್ನ ಪ್ರತಿ ವರ್ಷ ನೀವು ಅಲ್ಲಿ ಮಾಡ್ತಾ ಹೋದಾಗ ಏನು ಅರಬಿಕಾ ತೋಟಗಳಿದಾವೆ ಅದೆಲ್ಲ ಸ್ಟೆಮ್ಗಳು ಗಟ್ಟಿ ಆಗ್ಬಿಟ್ಟು ಅಲ್ಲಿ ಹೊಸ ಅರಬಿಕಾ ತೋಟದ ಸೃಷ್ಟಿ ಆಗ್ತದೆ. ಪ್ರತಿ ವರ್ಷ ಮರುನಾಟಿ ಮಾಡ್ತಕ್ಕಂಥ ಪ್ರಮೇಯ ಇಲ್ಲವೇ ಇಲ್ಲ. ಇದನ್ನ ಒಂದು ಗಿಡನ ಮಾಡ್ಲಿಕ್ಕೆ ನಿಮಗೆ ಒಂದು ವ್ಯಕ್ತಿಗೆ 1/2 ನಿಮಿಷದಲ್ಲಿ ಮಾಡಬಹುದು. ಹೆಚ್ಚಂದ್ರೆ 1 ನಿಮಿಷದಲ್ಲಿ ಆ ಗ್ರಾಫ್ಟಿಂಗ್ ಕೆಲಸನ ಮಾಡ್ಬಿಟ್ಟು ಸುತ್ತಬಿಟ್ಟು ರೆಡಿ ಮಾಡಬಹುದು. 300 ಗಿಡ ಅಂತಂದ್ರೆ 150 ನಿಮಿಷ ಅಂದ್ರೆ ಮನೆ ಹತ್ರ ನಾವು ಪಾತಿ ಮಾಡಿದಾಗ, ತೋಟದಲ್ಲಿ ಆಗಲ್ಲ, ತೋಟದಲ್ಲಿ ಓಡಾಡಿ ಸುತ್ತಾಡಿ ಮಾಡಬೇಕು. ಸೊ ನೀವು ಈ ನರ್ಸರಿಗಳಲ್ಲೇ ಇದನ್ನ ಮಾಡ್ಬಿಡ್ಬೋದು? ಮಾಡ್ಬಿಡ್ಬೋದು. ನರ್ಸರಿ ಗಿಡಗಳಲ್ಲಿ ಪ್ರಾಯೋಗಿಕವಾಗಿ ಮಾಡಿರತಕ್ಕಂತ ಗಿಡಗಳನ್ನ ಇಲ್ಲಿ ತೋಟದಲ್ಲಿ ಹಾಕಿದೀನಿ, ಅದನ್ನ ನಿಮಗೆ ನಾನು ತೋರಿಸ್ತೀನಿ. ಅದು ಚೆನ್ನಾಗಿದೆ, ಚೆನ್ನಾಗಿದೆ, ಯಾವುದೇ ಫೇಲ್ಯೂರ್ ಇಲ್ಲ. ಯಾಕೆಂದ್ರೆ ಈ ಮರಗಾಪಿ ಗಿಡಗಳದ್ದು ಒಂದು ಸ್ವಭಾವ ಇದೆ, ಅದು ನಿಮಗೆ ಯಾವುದೇ ಕಾಡಲ್ಲೂ ಅಂದ್ರೆ ಬೇಲಿಲಿ ನೀವು ಅದು ಬೇಲಿಗೆ ಕಂಬ ಅಂತ ನಾವು ಹಾಕೊಳ್ಳೋದು. ಅದನ್ನ ಯಾವುದೇ ಕಾಡ್ ಜಾಗದಲ್ಲಿ ಅದನ್ನ ತಗೊಂಡು ಹಾಕಿದ್ರು ನೀವು ಅದಕ್ಕೆ ಗೊಬ್ಬರ ಕೊಡಬೇಡಿ, ನೀರು ಕೊಡಬೇಡಿ, ಏನು ಕೊಡಬೇಡಿ, ಬೆಳೆಯುತ್ತೆ. ಅದು ಅದರ ಪಾಡಿಗೆ ಬೆಳೀತದೆ. ಅದಕ್ಕೆ ನೀವು ಇದನ್ನ ಅದಕ್ಕೆ ಇನ್ನು ಅರಬಿಕಾನ ಗ್ರಾಫ್ಟ್ ಮಾಡಿ ನಾವು ಮಾಡಬೇಕು ಅಂತ ಹೇಳಿ. ಇನ್ನು ಮುಂದಿನ ವಿಚಾರವಾಗಿ ಹೇಳಬೇಕು ಅಂದ್ರೆ, ಈಗ ಮುಂದಿನ ವರ್ಷದ ಯೋಜನೆ ಪ್ರಕಾರದಲ್ಲಿ ಹೇಳಬೇಕು ಅಂದ್ರೆ, ಹೀಗೆ ಮಾಡ್ತಕ್ಕಂತ ಅರಬಿಕಾ ಗಿಡಗಳಲ್ಲಿ ಇದನ್ನ ಕಪ್ ಟೆಸ್ಟ್ ಅನ್ನ ನಾವು ಮಾಡಬೇಕಾಗ್ತದೆ. ಇದು ಇಷ್ಟ ತನಕ ಮಾಡ್ಲಿಲ್ಲ, ಟೆಸ್ಟಿಗೆ ನಾನು ಕೊಡ್ತೀನಿ ಅದು ನೆಕ್ಸ್ಟ್. ನೀವು ಮನೇಲಿ ಮಾಡಿ ನೋಡಿದಿರ? ಮನೆಯಲ್ಲಿ ಮಾಡಿ ನೋಡಿದ್ರೆ ಸರಿಯಾಗಲ್ಲ ಸರ್, ಅದು ಎಲ್ಲಿ ಲ್ಯಾಬ್ ಅಲ್ಲಿ ಆಗ್ಬೇಕು ಅಲ್ಲೇ ಆಗ್ಬೇಕು ಸರ್. ಅದು ನಾವು ಮನೆಯಲ್ಲಿ ಅದು ಚೆನ್ನಾಗಿರ್ತದೆ, ಇದೇ ಅರಬಿಕಾ ಕಾಫಿ ಚೆನ್ನಾಗಿರ್ತದೆ, ಬಂದಿರೋ ಗೆಸ್ಟ್ ಗಳಿಗೂ ಕೊಟ್ಟಿದೀವಿ. ಆದ್ರೆ ಇದರಲ್ಲಿ ಈ ಅರಬಿಕಾದಲ್ಲಿ ನನ್ನಲ್ಲಿ ಸುಮಾರು ವೆರೈಟಿ ಇದೆ. ಹೇಮಾವತಿ ಇದೆ, ಕಟುವಾಯಿ ಇದೆ, ಆಮೇಲೆ ನಂಬರ್ 9 ಇದೆ, ಆಮೇಲೆ ಕಾವೇರಿ ಇದೆ, ಇವೆಲ್ಲ ವೆರೈಟಿಗಳಿದಾವೆ. ಈ ಪ್ರತಿ ವೆರೈಟಿನಲ್ಲೂ ಮುಂದಿನ ಯೋಜನೆಯಲ್ಲಿ ಇದರಲ್ಲಿ ನನಗೆ ಔಟರ್ನ್ ಕೊಡ್ತಕ್ಕಂಥ ವೆರೈಟಿ ಜಾಸ್ತಿ ಔಟರ್ನ್ ಕೊಡ್ತಕ್ಕಂಥ ವೆರೈಟಿ ಯಾವುದು ಅಂದ್ರೆ ಹಣ್ಣಾಗಿ ಬೇಳೆ ಬರ್ತಕ್ಕಂಥ ವೆರೈಟಿ ಯಾವುದು, ಆಮೇಲೆ ಕಪ್ ಟೆಸ್ಟ್ ಅಲ್ಲಿ ಯಾವುದು ಮುಂದೆ ಇದೆ, ಯಾವುದು ಎ ಗ್ರೇಡ್ ಬೀಜ ಕೊಡ್ತದೆ, ಇದನ್ನೆಲ್ಲ ಅಳತೆ ಮಾಡಿಬಿಟ್ಟು ಬರೋ ವರ್ಷ ಅಂತ ಗಿಡಗಳನ್ನ ಮಾತ್ರ ತೋಟಕ್ಕೆ ಬಡ್ಡಿಂಗ್ ಮಾಡ್ಲಿಕ್ಕೆ ನಾವು ಬಳಸ್ಕೊಳ್ಳೋದು ಅದು ಮುಂದಿನ ವರ್ಷದ ಯೋಚನೆ. ಕಾಫಿ ಜೊತೆಗೆ ಕಾಳುಮೆಣಸು ಕೂಡ ಈ ಪ್ರಯೋಗ ಮಾಡಿದ್ರೆ ಅದು ಒಂದು ಹಿಪ್ಪಲಿ ಗಿಡನ ಪ್ರಯೋಗ ಮಾಡ್ತಕ್ಕಂದ್ರೆ ಇಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಈ ಹಿಪ್ಪಲಿ ಗಿಡಗಳನ್ನ ನರ್ಸರಿಗಳಿಂದ ತಂದುಬಿಟ್ಟು ಪುತ್ತೂರಲ್ಲಿ ನಮ್ಮ ಸೈಂಟಿಸ್ಟ್ ಒಬ್ಬರಿದ್ದಾರೆ ಯದುಕುಮಾರ್ ಅಂತ ಹೇಳ್ಬಿಟ್ಟು, ಅವರ ಒಂದು ಕೂಸು ಇದು, ಅವರು ಡೆವಲಪ್ ಮಾಡಿರ್ತಕ್ಕಂಥದ್ದು, ಯಾಕಂದ್ರೆ ಅವ್ರ ಮಾರ್ಗದರ್ಶನ ಇದೆ ಅದರಲ್ಲಿ ನನಗೆ. ಹಾಗಾಗಿ ಅವರಲ್ಲಿಂದ ನಾನು ತಂದುಬಿಟ್ಟು ನಾನು ತೋಟದಲ್ಲಿ ಗಿಡಗಳನ್ನ ಹಾಕಿದ್ದು. ಅದು ಏನಾಯ್ತು, ಇಲ್ಲಿ ಮಲೆನಾಡು ಭಾಗದಲ್ಲಿ ತುಂಬಾ ಜನ ಹಾಕಿದ್ದಾರೆ ಸರ್ ಅದನ್ನ, ಇವು ಇಲ್ಲಿ ಎಲ್ರಿಗೂ ಕೈ ಕೊಟ್ಟಿದೆ, ಸಕ್ಸಸ್ ಆಗ್ಲಿಲ್ಲ ಇಲ್ಲಿ. ಕಾರಣ ಯಾಕೆ ಅಂತಂದ್ರೆ ಈ ನರ್ಸರಿಗಳಲ್ಲಿ ಏನ್ ಮಾಡಿರ್ತಾರೆ, ಅದನ್ನ ಗಿಡನ ಚೆನ್ನಾಗಿ ಬೆಳೆಸಿರ್ತಾರೆ, ಅದನ್ನ ತಂದು ನಾವು ತೋಟದ ಯಾವುದೋ ಒಂದು ಭಾಗದಲ್ಲಿ ಹಾಕಿದಾಗ ಏನಾಗ್ತದೆ, ಅದಕ್ಕೆ ಆರೈಕೆ ಇಲ್ಲ, ಅದು ಆರೈಕೆ ಇಲ್ಲದೇನೆ ಮೇಲ್ಭಾಗದಲ್ಲಿ ಸತ್ತು ಹೋಗ್ಬಿಟ್ಟು ಕೆಳಗಡೆ ಸ್ಟೆಮ್ ಮಾತ್ರ ಉಳ್ಕೊಂಡ್ ಬಿಡ್ತದೆ. ಹಾಗಾಗಿ ನಾನು ಅದನ್ನ ನರ್ಸರಿಯಿಂದ ತರ್ತಕ್ಕಂಥ ಗಿಡಗಳನ್ನ ಬಿಟ್ಟೆ. ನಾನು ಈ ಸರಿ ಏನ್ ಮಾಡಿದೆ, ಅದನ್ನ ನನ್ನಲ್ಲೇ ಹಿಪ್ಪಲಿ ಗಿಡಗಳನ್ನ ಬೆಳೆಸ್ಬಿಟ್ಟು ಅದನ್ನ 2.5 ಎತ್ತರಕ್ಕೆ ನಾನು ಬೆಳೆಸ್ಬಿಟ್ಟು ಅದನ್ನ ನಾನು ತೋಟಗಳಲ್ಲೇ ಮೂಲ ಗಿಡವಾಗಿ ನಾಟಿ ಮಾಡ್ಕೊಳ್ಳೋದು, ಮೂಲ ಗಿಡವಾಗಿ ನಾಟಿ ಮಾಡ್ಕೊಂಡ್ಬಿಟ್ಟು ಎತ್ತರ ಬಂದ ನಂತರ ಅದಕ್ಕೆ ಮೇಲ್ಗಡೆ ಪೆಪ್ಪರ್ ಅನ್ನ ಗ್ರಾಫ್ಟ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಮರಕ್ಕೆ ಬಿಡುವಂತ ಒಂದು ವ್ಯವಸ್ಥೆ. ಹಿಪ್ಪಲಿ ಗಿಡನ ಮಾತ್ರ ಹಾಕೋದು, ಗ್ರಾಫ್ಟಿಂಗ್ ತಿಂಗಳು ಬಿಟ್ಟು ಮಾಡೋದು, ಅಂದ್ರೆ ಹಿಪ್ಪಲಿ ಗಿಡಗಳು ಚೆನ್ನಾಗಿ ಮಣ್ಣಿಗೆ ಅಂಟಿಕೊಳ್ಬೇಕು. ಅದು ಏನಂದ್ರೆ ಒಂದು 15 ದಿವಸ ಮಳೆ ಇಲ್ಲ ಅಂತಂದ್ರೆ ಅದು ಸತ್ತು ಹೋಗ್ಬಿಡುತ್ತೆ. ಅದನ್ನ ಯಾವುದೇ ಜೌಗು ಪ್ರದೇಶಕ್ಕೆ ನೀವು ಹಾಕ್ಬೇಕು, ನೀವು ಏರಿ ಜಾಗದಲ್ಲಿ ಆಗಲಿ ಗುಡ್ಡ ಪ್ರದೇಶದಲ್ಲಿ ಎಲ್ಲಿ ಬೆಳೆಯೋಕೆ ಸಾಧ್ಯ ಇಲ್ಲ, ಇದನ್ನೆಲ್ಲ ಹೇಳ್ತಾರೆ ಅವರು. ನನಗೆ ಒಟ್ಟಾರೆ ಏನು ಹಿಪ್ಪಲಿ ಗಿಡನ ಹೇಗಾದ್ರೂ ಮಾಡಿ ನನ್ನ ತೋಟದಲ್ಲಿ ಬೆಳೆಸಬೇಕು ಅನ್ನೋ ಹಠ. ಇದನ್ನ 2 ವರ್ಷದಲ್ಲಿ ನಾನು ಪ್ರಯೋಗಕ್ಕಿಟ್ಟೆ, ಇದು ಏನಾಗ್ತದೆ ನೋಡೋಣ ಅಂತ ಹೇಳ್ಬಿಟ್ಟು. ಇದು ಉಳಿಲಿಲ್ಲ ನನ್ನ ಹತ್ರ, ಅದಕ್ಕೆ ಏನ್ ಮಾಡಿದೆ, ಇದಕ್ಕೊಂದು ಪ್ರೊಟೆಕ್ಟಿವ್ ಅಂತೇಳಿ ಒಂದು ವ್ಯವಸ್ಥೆ ಮಾಡಿದೆ. 1 ಕರಡಿ 1.5 ಅಡಿಯಷ್ಟು ಗುಂಡಿ ತೆಗೆದು ಆ ಆಳದಲ್ಲಿ ಇದನ್ನು ನೆಟ್ಟು ಬಿಡೋದು, ಏರಿ ಗಟ್ಟಿ ಜಾಗಗಳಲ್ಲಿ ಅಲ್ಲಿ ಆಳಲ್ಲಿ ನೆಟ್ಟು ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ದರಗಲ್ಲಿ ಮುಚ್ಚಿಬಿಡೋದು. ಇದು ಏನಾಗ್ಬಿಡ್ತದೆ ನಿಮಗೆ, ಈ ಗುಂಡಿ ಯಾವತ್ತು ಇರ್ತದೆ ಅಲ್ಲಿ, ಇದು ನಿಮಗೆ 1-1.5 ತಿಂಗಳು 2 ತಿಂಗಳು ಮಳೆ ಬರದೇ ಇದ್ರು ಸಹಿತ ಆ ತೇವಾಂಶನ ಕಾಪಾಡಿಕೊಂಡು ಈ ಗಿಡನ ಉಳಿಸ್ಕೊಳ್ತದೆ. ಮುಚ್ಚಿರ್ತೀವಿ, ಆಮೇಲೆ ಅದರದ್ದು ಎಲೆಗಳನ್ನೆಲ್ಲ ಕತ್ತರಿಸ್ಬಿಡೋದು. ಬೇಸಿಗೆನಲ್ಲಿ ಎಲೆಗಳನ್ನು ಕತ್ತರಿಸ್ಬಿಟ್ಟು ಫೋಟೋಸಿಂಥೆಸಿಸ್ ಕ್ರಿಯೆಯನ್ನು ಕಂಪ್ಲೀಟ್ ನಿಲ್ಲಿಸ್ಬಿಡೋದು. ಸ್ಟೆಮ್ ಮಾತ್ರ ಇರ್ತದೆ ಅಲ್ಲಿ, ಆ ಸ್ಟೆಮ್ ಅನ್ನ ಮಳೆ ಬಿದ್ದ ತಕ್ಷಣ ಬಳಸ್ಕೊಳ್ಳೋದು. ಈ ತರ ಅದಕ್ಕೆ ಊಟ ಕೊಡದಲ್ಲ ಒಣಗಿಸೋದು ಅಂತ, ಯಾಕಂದ್ರೆ ಅದು ಊಟ ಮಾಡ್ತಾ ಇದ್ರೆ ಅದಕ್ಕೆ ನೀರು ಸಾಲಲ್ಲ, ಗಟ್ಟಿಗೊಳಿಸೋದು ಅಂತ ಹೇಳ್ತಾರೆ ಇದಕ್ಕೆ. ಈಗ ಎಲೆಗಳು ಇದ್ದಾಗ ಏನಾಗ್ತದೆ, ಆಹಾರ ತಯಾರು ಮಾಡುತ್ತೆ ಒಂದು, ಜೊತೆಗೆ ಬಾಷ್ಪೀಕರಣ ನೀರು ಕೂಡ ಆವಿ ಆಗಿ ಹೋಗ್ತದೆ, ಅದನ್ನು ಉಳಿಸ್ಕೊಳ್ಳುತ್ತೆ, ಅದನ್ನು ಉಳಿಸ್ಕೊಳ್ಳೋದು. ಹಾಗೆ ಇದೊಂದು ವಿಧಾನ, ಈ ವಿಧಾನದಲ್ಲಿ ನಾವು ಸುಮಾರು ಉಳಿಸ್ಕೊಳ್ಬಹುದು. ಇದು ಏನು ಬೇರಿಗೆ, ಈಗ ನಾವು ಮಾಮೂಲಿಯಾಗಿ ನಡ್ತಕ್ಕಂತ ಏನು ಒಳ್ಳೆ ಮೆಣಸು ಬಳ್ಳಿಗಳಿದೆ ಅದಕ್ಕೆ ಬೇರಿಗೆ ಏನು ಹುಳುಗಳಿಂದ ಬಾಧಕ ಆಗ್ತದೆ, ಅದು ಆ ಬಾಧಕ ಅದಕ್ಕೆ ಆಗಲ್ಲ. ಆಮೇಲೆ ವಿಲ್ಟ್ ಬರ್ತದೆ ನೋಡಿ, ಅಕಸ್ಮಾತ್ ಹೊರಗಡೆಯಿಂದ ವಿಲ್ಟ್ ಎಲ್ಲಾದ್ರೆ ಇದ್ರೆ ಅದಕ್ಕೆ ಗಾಯ ಆದ್ರೆ ಅಲ್ಲಿಗೆ ಏನಾದ್ರು ಬರ್ಬೋದು ಅಷ್ಟೇ, ಬಿಟ್ಟು ಸ್ಟೆಮ್ ಸಮೇತ ಸಾಯಲ್ಲ, ಮಣ್ಣಿಂದ ಬರಲ್ಲ. ಮಣ್ಣಿಂದ ಯಾವ ಕಾಯಿಲೆಗಳನ್ನ ಪೂರ್ತಿ ನಾವು ಅದರಲ್ಲಿ ತಡೆಗಟ್ಟಬಹುದು. ಈಗ ಅದಕ್ಕೆ ನೋಡಿ ಮಾಡ್ತಕ್ಕಂಥ ಖರ್ಚು ಎಷ್ಟಿದೆ ಅಂದ್ರೆ, ಈಗ ಇದಕ್ಕೆ ಸ್ಟೆಮ್ ಇಂದ ಬರ್ತಕ್ಕಂತ ಇರುವಂತ ಏನು ಹುಳುಗಳನ್ನ ನಾವು ನಿಯಂತ್ರಿಸಬೇಕಾದ್ರೆ ಅದಕ್ಕೆ ನಾವು ಪ್ಯೂರೇಟ್ ಹಾಕ್ಬೇಕು, ಕೆಮಿಕಲ್ ಹಾಕ್ಬೇಕು, ಆಮೇಲೆ ಬೇವಿನಿಂಡಿ ಹಾಕ್ಬೇಕು. ಇದೆಲ್ಲ ಹಾಕಿದ್ರೆ ಮಾತ್ರ ಆ ಗಿಡ ಆರೋಗ್ಯವಾಗಿರ್ತದೆ, ನಮಗೆ ಸಾಯಲ್ಲ ಅದು. ಅದನ್ನ ಅಲ್ಲಿಗೆ ಆ ಕೆಮಿಕಲ್ ಅನ್ನು ನಾವು ಅಲ್ಲಿ ಉಳಿಸಿದಂಗೆ, ಆಮೇಲೆ ಆದಷ್ಟು ಸ್ಪ್ರೇನ ನಾವು ಕಡಿಮೆ ಮಾಡಬಹುದು. ಏನು ಕೊಳೆಗೆ ಒಂದು ಬೋರ್ಡ್ ಹೊಡಿಬಹುದು ಅಷ್ಟೇ ಹೊರತು ಬೇರೆ ಉಳಿದಿದ್ದು ಯಾವ್ದು ಹೊಡಿಯಲ್ಲ ಅದಕ್ಕೆ, ಯಾವ್ದನ್ನು ಮಾಡಲ್ಲ. ಆಮೇಲೆ ಅದ್ರದ್ದು ಸ್ಟೆಮ್ಗಳು ಈಗ ನೀರು ಬೇಕು ಅಂತ ಹೇಳ್ತದೆ ಅಷ್ಟೇ ಹೊರತು ಅದು ಅದ್ರದ್ದು ಏನು ಬೇರಿನ ಸಮೂಹ, ಅದು ಆಲದ ಮರದ ಬೇರಿನ ಸಮೂಹ, ಅಷ್ಟು ಸ್ಟ್ರೆಂತ್ ಅನ್ನೋದು. ಏನು ನಮ್ಮ ಮಾಮೂಲಿ ಹಾಕ್ತಕ್ಕಂತ ಮೆಣಸಿನ ಬಳ್ಳಿಗಳು ಒಂದು 1/2 ಅಡಿ ಮಾತ್ರ ಬೇರ್ ಬಿಟ್ಟುಕೊಂಡು ಇರ್ತಾವಷ್ಟೇ, ಸ್ವಲ್ಪ ಬಿಸಿಲು ಬಂದ್ರೆ ಒಣಗ್ಲಿಕ್ಕೆ ಶುರು ಆಗ್ತದೆ. ಅದು ಅಷ್ಟು ಸ್ಟೆಮ್ ಗಟ್ಟಿ ಆಗ್ಬಿಟ್ರೆ ನಿಮಗೆ ಏನು ಮಾಡಿದ್ರು ಹೋಗಲ್ಲ, ಅದು ಸಾವಿಲ್ಲ ಅದಕ್ಕೆ. ನಿಮ್ಮ ತೋಟದಲ್ಲಿ ಮತ್ತೇನೇನು ಪ್ರಯೋಗಗಳನ್ನು ಮಾಡಿದ್ರಿ ಭುವನೇಶ್ವರ್ ಭಟ್? ಮತ್ತೆ ಒಂದು ಅದೇ 1/2 ಎಕರೆ ಗದ್ದೆ ನೀವು ನೋಡಿದ್ರಲ್ಲ, ಅದೇ ನಾವು ಆ ತರದಲ್ಲಿ. ಸೊ ಭತ್ತನು ಕೂಡ ಒಂದು ಹೊಸ ವಿಶಿಷ್ಟವಾದ ಪ್ರಯೋಗ ಮಾಡಿದ್ರೆ, ನೀವು ನೋಡಿ ಚಾಪೆ ಮೇಲೆ ಸಸಿಗಳನ್ನ ಬಿಟ್ಕೊಂಡಿದ್ರಿ, ಚಾಪೆ ಮೇಲೆ ಈಗ ಮಿಷಿನ್ ನಾಟಿ ಮಾಡ್ಲಿಕ್ಕೆ ಏನು ಮಾಡ್ತಾರಲ್ಲ ಹಾಗೆ ನೇಜಿ ಬಿಡೋದು ಅಂತಾರೆ, ಆ ನೇಜಿ ಚಾಪೆ ಮೇಲೆ ಭತ್ತ ಸಸಿಗಳನ್ನ ಬೆಳೆಸಿದ್ರಿ. ಏನು ನಮ್ಮಲ್ಲಿ ಬೈಲು ಗದ್ದೆ ಇತ್ತು, ನಾವು ಬೈಲು ಗದ್ದೆನ ಅದನ್ನ ನಾವು ಬಿಟ್ಟೆವು. ಅಂದ್ರೆ ನಮಗೆ ಅಲ್ಲಿ ಸುಮಾರು ಸಮಸ್ಯೆಗಳಿತ್ತು, ಅಲ್ಲಿಗೆ ಟಿಲ್ಲರ್ಗಳು ಟ್ರ್ಯಾಕ್ಟರ್ಗಳು ಹೋಗಲ್ಲ, ಮಿಷಿನರೀಸ್ ಯಾವ್ದು ಹೋಗಲ್ಲ, ಆಮೇಲೆ ಎತ್ತುಗಳು ಸಾಕಕ್ಕಾಗಲ್ಲ, ಈ ಎಲ್ಲ ವ್ಯವಸ್ಥೆಗಳು ಬಂತು. ಹಾಗಾಗಿ ಅಲ್ಲಿ ಬಿಟ್ಟುಬಿಟ್ಟು ಮನೆ ಹತ್ರದಲ್ಲಿ ನಾವು ಒಂದು 1/2 ಎಕರೆ ನಮ್ಮ ಊಟದ ಸಲುವಾಗಿ ಮನೆ ಗುಡ್ಡದ ಹತ್ರ ಗುಡ್ಡಗಳನ್ನ ಲೆವೆಲ್ ಮಾಡಿಸ್ಬಿಟ್ಟು ನಾನು ಅದನ್ನ ಗದ್ದೆನ ಮಾಡಿದ್ದೀನಿ. ಬಹುಶಃ ಎಲ್ಲ ಜನ ನೋಡ್ತಕ್ಕಂಥ ತಮಾಷೆ ವಿಷಯ ಅದು, ಯಾಕಂದ್ರೆ ಈ ಕಾಲದಲ್ಲಿ ಯಾರು ಮಾಡಲ್ಲ ಅದು. ಯಾಕಂದ್ರೆ ಒಂದು ಇರುವಂತ ಗುಡ್ಡನ ಅಲ್ಲಿ ಲೆವೆಲ್ ಮಾಡ್ಬಿಟ್ಟು ಭತ್ತ ಬೆಳಿದ ಸಾಹಸಕ್ಕೆ ಹೋಗ್ತಾನೆ ಅಂದ್ರೆ ಯಾರು ಮಾಡಲ್ಲ. ಇದು ಯಾಕೆಂದ್ರೆ ನಾವು ಮಾಡ್ತಕ್ಕಂಥದ್ದು ಏನಂದ್ರೆ ನಮ್ಮ ಕಿಚನ್ ಅಲ್ಲಿ ಕೆಜಿ ಲೆಕ್ಕದಲ್ಲಿ ನಾವು ತಿಂತಕ್ಕಂಥದ್ದು ಅದ ಮಾತ್ರ. ಬೇರೆಲ್ಲ ಏನಿದ್ರು ಗ್ರಾಮ ಲೆಕ್ಕದಲ್ಲೇ. ಹಾಗಾಗಿ ನಾನು ಹೇಳೋದು ಬೆಳೆಯುವ ರೀತಿಯಲ್ಲೇ ಇರಬೇಕು. ನಾವು ಏನು ಆದಷ್ಟು ನಮ್ಮ ದನಗಳ ಗೊಬ್ಬರನ ಹಾಕಿ ಬೆಳಿಬೇಕು, ಆ ಉದ್ದೇಶಕ್ಕೋಸ್ಕರ ನಾನು ಅದನ್ನ ಮಾಡ್ತಾ ಇದ್ದೀನಿ. ಒಳ್ಳೆ ಮಾತು ಹೇಳಿದ್ರೆ ಕೆಜಿ ಲೆಕ್ಕದಲ್ಲಿ ಊಟ ಮಾಡೋದು ಅಕ್ಕಿ ಅನ್ನ ಅಲ್ವಾ, ಗ್ರಾಮ ಲೆಕ್ಕದಲ್ಲಿ ಉಳಿದದ್ದೆಲ್ಲ ಬೆಳೆಯೋದು. ಸೊ ಅದನ್ನ ನಾವು ಎಷ್ಟು ಶುದ್ಧವಾಗಿ ಸಾವಯವ ರೀತಿಯಿಂದ ಬೆಳಕೊಂಡಿರ್ತೀವಿ ಅದು ಹೆಚ್ಚು ಒತ್ತು ಕೊಡಬೇಕು ಅಂತ ನೀವು. ಅದು ಆದ್ರೆ ಚೆನ್ನಾಗಿರ್ಲಿ ಅಂತ ಅನ್ನೋ ಉದ್ದೇಶಕ್ಕೆ ಅದನ್ನ ಮಾಡ್ತಾ ಇದ್ದೀನಿ. ಅದು ಅಲ್ಲಿ ಹಾಕಿದ್ಯಾಕೆ ಅಂದ್ರೆ ಅದಕ್ಕೆ ಕೆಸರುಗದ್ದೆ ಮಾಡಬೇಕು, ಎಲ್ಲ ಮಾಡಬೇಕು, ಇವೆಲ್ಲ ಸಮಸ್ಯೆಗಳು. ಮನೆ ಎದುರುಗಡೆ ಅಂಗಳದಲ್ಲೇ ನಾವು ಅದನ್ನ ಹಾಕೊಂಡ್ ಬಿಟ್ರೆ ನಮಗೆ ಅರ್ಧ ಎಕರೆಗೆ ಆಗುವಷ್ಟು 12.5 ಕೆಜಿನ ಅಲ್ಲಿ ಹಾಕೊಳ್ಬಹುದು. ನಾವು ಒಂದು 10-15 ಅಡಿ ಉದ್ದದ್ದು 3 ಅಡಿ ಅಗಲದ್ದು ಒಂದು ಪ್ಲಾಸ್ಟಿಕ್ ಹಾಸುಗಳನ್ನ ಮಾಡ್ಕೊಂಡ್ ಬಿಟ್ರೆ ಇದನ್ನ ಯಾರು ಬೇಕಾದ್ರೂ ಎಲ್ಲರೂ ಮಾಡಬಹುದು. ಇದನ್ನ ಅಲ್ಲ, ಈಗ ಸಾಮಾನ್ಯವಾಗಿ ಹೇಳ್ತಾರೆ ಮಿಷಿನ್ ನಾಟಿಗೆ ಮಾತ್ರ ಅಂತ ಪದ್ಧತಿ ಬಳಸಿ ನೀವು ಕೆಸರುಗಡ್ಡೆ ಕೆಸರು ಮಡಿ ಮಾಡ್ಬೇಕು ಅಲ್ಲ ಏರ್ ಮಡಿ ಮಾಡಿ ಸಸ್ಯಗಳನ್ನ ಬೆಳೆಸಬೇಕು ಅಂತ ಹೇಳ್ತಾರೆ. ನೀವ್ ಯಾಕೆ ಚಾಪೆ ಹಾಕಿ ಕೈಯಿಂದ ನಾಟಿ ಮಾಡ್ಲಿಕ್ಕೆ ಬಳಸ್ತಿರ್ಲ ಆ ಸಸ್ಯಗಳನ್ನ? ಸರಿಯಾಗುತ್ತಾ, ಚೆನ್ನಾಗುತ್ತಾ ಅಂತ? ಚೆನ್ನಾಗಾಗುತ್ತಾ ಅಂದ್ರೆ ಇಲ್ಲಿ ಕೆಲವು ಉಪಯೋಗಗಳಿದೆ. ಒಂದು, ಸಸಿ ಕೀಳ್ತಕ್ಕಂತ ಕೆಲಸ ಇಲ್ಲ. ಆಮೇಲೆ ಸಸಿನ ಹಿಡಿದು ಬಡದು ಅದನ್ನ ಸ್ಟೆಮ್ ಅನ್ನ ನಾವು ತೊಂದರೆ ಮಾಡುವಂತ ಇದಿಲ್ಲ. ನಾವು ಏನು, ಇದು 1/2 ಇಂಚು ಮಾತ್ರ ಮಣ್ಣಿರ್ತದೆ ಅದರಲ್ಲಿ. ಇದು 1/2 ಇಂಚು ನಾವು ಒಂದು ಅಂಗೈಯಲ್ಲಿ ಹಿಡಿದು ಅಷ್ಟಂಗಲ ಪೀಸ್ ಅನ್ನ ಹಿಡಿದು ಬಿಟ್ಟು 1/2 ಇಂಚು ಇದು 2 ಅಡಿ ಭತ್ತದ ಸಸಿನ ತೆಗೆದಾಗ ಅದು ಮಾರನೇ ದಿನಕ್ಕೆ ಬೇರ್ ಕೊಡ್ತದೆ ಸರ್. ಮಾರನೇ ದಿನದಿಂದ ಅದು ಬೆಳವಣಿಗೆ ಶುರು ಮಾಡ್ತದೆ ಸರ್. ಅದ್ರ ಸಲುವಾಗಿ ಅದು ಮಾಡಿರೋದು ನಾನು. ಜಾಸ್ತಿ ಜನ ಬೇಕು ಸರ್, ಇದು ಖರ್ಚನ್ನ ಬಹಳಷ್ಟು ಉಳಿಸ್ತದೆ. ಇದು ಮನೆಯಲ್ಲಿ ನಾವೇ ನಮ್ಮ ಮನೆಯವರೇ ಸೇರ್ಕೊಂಡು ಮಾಡುವಂತದ್ದು. ಇದು ನೀನು ಯಾರು ಕರಿಯಲ್ಲ. ಇದಕ್ಕೆ ಮಣ್ಣಲ್ಲಿ ಹಾಕಿರೋದೆಲ್ಲ ಎಲ್ಲಿ ಅಂತ ಅಲ್ಲೇ ಮಣ್ಣು ಸರ್ ಅದು. ಆಮೇಲೆ ಎರೆ ಗೊಬ್ಬರನ ಮೇಲ್ಗಡೆ ಹಾಕ್ಬಿಡುದು ಅಷ್ಟೇ. ಚಾಪೆ ಹಾಕೋದು, ಚಾಪೆ ಮೇಲೆ ಒಂದು 1/2 ಇಂಚು ಮಣ್ಣು ಹಾಕೋದು, ಅದ್ರ ಮೇಲೆ ಒಂದಿಷ್ಟು ಗೊಬ್ಬರ ಹಾಕೋದು. ಇಲ್ಲ, ಚಾಪೆ ಹಾಕಿ 1/2 ಇಂಚು ಮಣ್ಣು ಹಾಕೋದು, ಮಣ್ಣು ಲೆವೆಲ್ ಮಾಡ್ಕೊಳ್ಳೋದು, ಅದ್ರ ಮೇಲೆ ಒಂದ್ ದಿವಸ ನೀರಲ್ಲಿ ನೆನೆಸಿರ್ತಕ್ಕಂತ ಬೀಜಗಳನ್ನ ತೆಳುವಾಗಿ ಬಿತ್ತೋದು, ಅದ್ರ ಮೇಲೆ ಎರೆ ಗೊಬ್ಬರ ತೆಳುವಾಗಿ ಹಾಕೋದು. ಇದು 3 ವರ್ಷದಿಂದ ಈ ತರ ವಿಧಾನ ನಾನು ಮಾಡ್ತಾ ಇದ್ದೀನಿ. ನಾಟಿ ಮಾಡಬೇಕಾದ್ರೆ ಸಮಸ್ಯೆ ಆಗಲ್ವಾ? ಸಸಿಗಳು ಕೈಗೆ ಸಿಗೋದಿಲ್ವಲ್ರಿ? ಇಲ್ಲ ಸರ್, ಸಾಮಾನ್ಯ ಮಟ್ಟಿಗೆ ಒಂದು 6 ಇಂಚು ಸಸಿ ಬರ್ತದ. ಅದು ಇದನ್ನ ಯಾವ್ದು ಕಟ್ಟಕ್ಕೆ ಹೋಗಲ್ಲ ನಾವು ಸಸಿ ಮಾಡೋದು, ಸುಮ್ನೆ ಪೀಸ್ ಮಾಡೋದು ಮಾತ್ರ ಸರ್. ಚಾಪೆಯಿಂದ ಎಳೆದ್ರೆ ಬರುತ್ತೆ ಅದು. ಪ್ಲಾಸ್ಟಿಕ್ ಚಾಪೆ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಚಾಪೆ ಮೇಲೆ ಒಂದು ಪೇಪರ್ ಶೀಟ್ ಹಾಕ್ತೀವಿ. ಯಾಕಂದ್ರೆ ಈ ಬೇರುಗಳು ಚಾಪೆ ಒಳಗಡೆ ಇಳಿಬಾರ್ದು, ಚಾಪೆ ಹಾಳಾಗ್ಬಾರ್ದಲ್ಲ. ಬೇರುಗಳು ಅದ್ರ ಒಳಗಡೆ ಇಳಿದ್ರೆ ಇದು ಎಳಿಯಕ್ ಬರಲ್ಲ, ಕೀಳಕ್ ಬರೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಹಾಗೆ ಮಾಡ್ತೀವಿ. ಇದು ನೋಡಿ ಸರ್, ಹೊಸದಾಗಿ ನಾನು ಗದ್ದೆ ಮಾಡ್ಬಿಟ್ಟು ಮೊದಲನೇ ವರ್ಷದಲ್ಲಿ 1/2 ಎಕರೆಯಲ್ಲಿ 30 ಕೆಜಿ ಕೊಯ್ದು ತಂದೆ. ಏನು ಸಿಗ್ಲಿಲ್ಲ, ಅದು ಏನೇನೋ ಸಮಸ್ಯೆ ಆಗಿ ಏನೇನೋ ಆಯ್ತು. ಇದು ಮೊದಲನೇ ವರ್ಷದ. 2ನೇ ವರ್ಷದ ಕತ್ತಿನಲ್ಲಿ 1/2 ಎಕರೆನಲ್ಲಿ 4 ತಿಂಗಳು ಊಟ ಮಾಡಿದ್ದು ಮನೆಯವರು. ದನ ಬೇಕಾದಷ್ಟು ಹುಲ್ಲು ಮೇಯ್ತು. ಈಗ 3ನೇ ವರ್ಷದ ಕಾರ್ಯಕ್ರಮ, 6 ತಿಂಗಳು ಊಟ ಮಾಡಬೇಕು, ದನಕ್ಕೆ ಹುಲ್ಲಾಗಬೇಕು, ಅಷ್ಟು ಗುರಿ. ಸೊ ಈಗ ನಿಮ್ಗೆ ನಾಟಿ ಮಾಡ್ಲಿಕ್ಕೆ ಸಮಸ್ಯೆ ಆಗಿಲ್ಲ, ಏನೂ ಇಲ್ಲ. ನೀವು ಬೀಜ ಬಳಸ್ತಿರಲ್ಲ, ಒಂದು 1/2 ಎಕರೆಗೆ ಎಷ್ಟು ಬೀಜ ಬಳಸ್ತೀರಿ ಸಸಿ ಮಾಡಕ್ಕೆ? 12 ಸೇರ್ ಹಾಕ್ತೀವಿ. ಸಸಿಗಳೇನು ಉಳಿತಾಯ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಉಳಿತಾಯ ಆಗ್ತದೆ. ಜಾಸ್ತಿ ಏನು ನೋಡಲ್ಲ ನಾವು. 2 ಏನು ಸೈಂಟಿಫಿಕ್ ಆಗಿ ಏನು ಕೆವಿಕೆ ಅವರು ನಮಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅದ್ರ ಪ್ರಕಾರನೇ ನಾವು ನಡೋದು, ಅಷ್ಟೇ ನಡೋದು. ಅದಕ್ಕಿಂತ ಜಾಸ್ತಿ ನಡ್ಲಿಕ್ಕೆ ಹೋಗಲ್ಲ. ಅದಕ್ಕೇನು ಹಾಕ್ತಕ್ಕಂತ ಕೆಮಿಕಲ್ ಮೇನ್ ಇವ್ರು ಮಾತ್ರ ಕಿವಿಕೆಯವರು ಹೇಳಿದಷ್ಟೇ ಹಾಕಲ್ಲ. ನಾವು ನಮ್ದು ಏನು ಸಗಣಿ ಗೊಬ್ಬರ ಇದೆ ಅದು ಹಾಕ್ತೀವಿ ಸರ್. ಕೆಜಿ ಲೆಕ್ಕದಲ್ಲಿ ತಿಂತೀವಿ, ಹಾಗಾಗಿ ರಾಸಾಯನಿಕ ಜಾಸ್ತಿ ಬಳಕೆ ಮಾಡಬಾರದು ಅಂತ ಹೇಳ್ಬಿಟ್ಟು ಇಳುವರಿ ಸ್ವಲ್ಪ ಕಡಿಮೆ ಬಂದ್ರು ಪರವಾಗಿಲ್ಲ, ಒಳ್ಳೆ ತಿನ್ಬೇಕು. ಒಳ್ಳೆ ತಿನ್ಬೇಕು ಅಂತ ಅಷ್ಟೇ. ಹೊರಗಡೆಯಿಂದ ನಾವು ಮೇವು ತರಬೇಕು ಅಂತಿಲ್ಲ, ನಾವು ಕೊಂಡು ತರಬೇಕು ಅಂತಿಲ್ಲ. ನಮ್ದೇ ಮೇವು, ನೇಪಿಯರ್ ಮೇವು ಇದೆ ದನಕರುಗಳಿಗೆ. ಆಮೇಲೆ ಇನ್ನೊಂದು, ಈ ಹೊರಗಡೆ ಹೋಗಿ ನೀವು ಗದ್ದೆಯಲ್ಲೇ ಸಸಿಗಳನ್ನು ಮಾಡ್ಬೇಕು ಅಂದ್ರೆ ಕಾಯರ್ ಒಬ್ರು ಬೇಕು. ಮನೆ ಮುಂದೆ ಮಾಡ್ಕೋಬಹುದು ನೋಡಿ, ಮನೆ ಮೇಲ್ ಜಾಗ ಇದ್ರೆ ಅಲ್ಲೂ ಮಾಡ್ಕೋಬಹುದು, ಅಲ್ಲಿ ಮಾಡ್ಕೊಳ್ಬಹುದು. ಕೆಸರು ಗದ್ದೆ ಏನು 5 ಎಕರೆ ಇದ್ದವರು ಇದನ್ನು ಮಾಡ್ಕೊಳ್ಬಹುದು. 1/2 ಎಕರೆ 1 ಎಕರೆ ಇದ್ದವರು ಮಾಡ್ಬೇಕು ಅಂತ ಸ್ವಲ್ಪ ಅನುಭವ ಬೇಕಾಗ. ಆರಂಭದಲ್ಲಿ 30 ಕೆಜಿ ತಗೊಂಬಂದಲ್ಲ, ಅವಾಗ ಅನುಭವ ಇರಲಿಲ್ಲ ನಿಮಗೆ. ಇದಕ್ಕೆ ಅನುಭವ ಅಲ್ಲ, ಇದಕ್ಕೆ ಇದು ಮಾಡಕ್ ಒಂಚೂರು ಧೈರ್ಯ ಬೇಕು. ನಾನು ಈ ತರ ಮಾಡ್ತೀನಿ, ನಾನು ಅದು ಸಕ್ಸಸ್ ಆಗ್ತೀನಿ ಅನ್ನೋ ಧೈರ್ಯ ಬೇಕು. ಯಾಕೆಂದ್ರೆ ಮೊದಲನೇ ಸರಿ ಇದನ್ನ ಮಾಡ್ಬೇಕಾದ್ರೆ ಇಲ್ಲಿ ಯಾರೋ ಕೆವಿಕೆ ಅವರ ಅಥವಾ ಯಾವ್ದೋ ನಮ್ಮ ಹೆಬ್ಬಾಳದವರು ಬಂದು ಹೇಳಿದ್ರೆ ಜನ ಒಂಚೂರು ನಂಬ್ತಾರೆ. ಅದೇ ನಾನು ಹೇಳಿದ್ರೆ ಯಾರು ನಂಬಲ್ಲ. ಅದಕ್ಕೆ ನಾನು ಮಾಡಿ ನೋಡಿದ್ದಷ್ಟೇ. ನಾನು ನನಗೆ ಇನ್ನೊಬ್ರು ಹೇಳಿ ಅದನ್ನ ನಾನು ಮಾಡಿಲ್ಲ. ಈಗ ಅವರೇನು ಮಿಷಿನ್ ನಾಟಿಗೆ ಹಾಗೆ ಮಾಡ್ತಾರಂತೆ. ನಿಮ್ಗೆ ಯಾಕೆ ಬಂತು ಇದನ್ನ ಈಗ ಮಾಡ್ಬೇಕು ಅಂತ ಅನಿಸ್ತಿದ್ದೆ ಯಾಕೆ ನಿಮಗೆ? ಅಂದ್ರೆ ನಮ್ಮ ಹತ್ರ ಕೆಸರುಗದ್ದೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆಗಳಿಲ್ಲ ಸರ್. ನಾವು ಯಾವತ್ತು ಯಾವುದಕ್ಕೂ ಸೋತೋಗ್ತೀವಿ ಅಂದ್ರೆ ನಮಗೆ ಯಾವ್ದು ಪರ್ಯಾಯ ಸಿಕ್ಕಲ್ವಾ, ಆಗ ನಮಗೆ ನಮ್ಮನ್ನೇ ಯೋಚನೆಗೆ ತಳ್ತದೆ ಅದು. ನಮಗೆ ಯಾವ ಯಾವ ಮಾರ್ಗದಲ್ಲಿ ಹೋಗ್ಬೋದು ಅನ್ನೋದನ್ನ ಅದು ತಿಳಿಸ್ಕೊಡ್ತದೆ ಅದು. ಈಗ ಏನಂದ್ರೆ ರೋಬಸ್ಟದಲ್ಲಿ ಅರಬಿಕಾ ಕೊಯ್ದಂಗೆ, ಹಿಪ್ಲಿ ಗಿಡದಲ್ಲಿ ಮೆಣಸು ಬೆಳೆದಂಗೆ, ಹಾಗೆ ನಮಗೆ ಮಾರ್ಗ ಅದಾಗಿ ತೋರಿಸ್ತದೆ. ನಾವು ಯೋಚನೆಯಲ್ಲಿ ಹೋಗ್ಬೇಕಷ್ಟೇ. ಮೊದಲು ನಾವು ಎಲ್ಲರೂ ಕಾಫಿಗೆ ಬೆಲೆ ಇಲ್ಲ ಅಂದ್ರೆ, ಬಹುಶಃ ಎಲ್ಲರೂ ಎಲ್ಲ ಕಡೆ ಕಾಫಿಗೆ ಬೆಲೆ ಇಲ್ಲದಂತ ಕಾಲಗಳಿತ್ತು. ಅಂದ್ರೆ ಮಂಡಳಿ ಕಾಫಿ ಮುಷ್ಟಿಯಿಂದ ಬಂದಿರತಕ್ಕಂತ ಸಮಯದಲ್ಲೆಲ್ಲ ಎಲ್ಲರೂ ಸಾಲದಲ್ಲೇ ಇದ್ರು. ಇಂಥ ಸಮಯ ಎಲ್ಲ ಇತ್ತು. ಆ ಸಮಯದಲ್ಲಿ ನಾವು ತೋಟ ಮಾಡಿದ್ದು ಶುರುವಾಗ ನಮಗೆ ಸ್ವಲ್ಪ ಸ್ವಲ್ಪ ಕಾಫಿ ಬರ್ತಿತ್ತು. ಆ ಸಮಯದಲ್ಲಿ ನಾವು ಮತ್ತೆ ತೋಟಕ್ಕೆ ನೆಚ್ಚಲಿಲ್ಲ ಅಥವಾ ನಾವು ಸಾಲಕ್ಕೆ ಹೋಗ್ಲಿಲ್ಲ. ನಾವು ಹೋಗಿದ್ದು ರೇಷ್ಮೆಗೆ. 18 ವರ್ಷ ನಾನು ರೇಷ್ಮೆ ಮಾಡಿದ್ದೀನಿ. ರೇಷ್ಮೆಯಲ್ಲಿ ನಾವು ತುಂಬಾ ಅಭಿವೃದ್ಧಿ ಕಂಡಿದ್ದೀವಿ. ಕಾರಣಾಂತರಗಳನ್ನು ನಾವು ಅದನ್ನ ಬಿಟ್ಟು, ಯಾಕೆ ಅಂದ್ರೆ ನಮ್ಮ ತೋಟ ಅಭಿವೃದ್ಧಿ ಆಯ್ತು, ಕಾಫಿಗೆ ಬೆಲೆ ಬಂತು. ಜೊತೆ ನನ್ನ ಅದು ಏನು ರೇಷ್ಮೆ ಇದ್ದಾಗ ನನಗೆ ಏನು ಮನೆಯಲ್ಲೆಲ್ಲ ಸಮಸ್ಯೆಗಳಿತ್ತು ಅವೆಲ್ಲ ನಿವಾರಣೆ ಆಯ್ತು. ಅದರಲ್ಲೆಲ್ಲ ನಾನು ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಅದ್ರ ನಂತರದಲ್ಲಿ ನನಗೆ ಕಾಫಿ ಅಭಿವೃದ್ಧಿ ಆಯ್ತು. ಈಗ ಅದರಲ್ಲಿ ನನಗೆ ತೃಪ್ತಿ ಇದೆ, ಅದರಲ್ಲೇ ಹೋಗ್ತೀವಿ ಅಷ್ಟೇ. ಮನೆ ತುಂಬಾ ಜನ ಕಾಣ್ತಾರೆ, ಯಾರೆಲ್ಲ ಇದ್ದೀರಿ ಸರ್? ಅವರು ಟ್ಯೂಷನ್ ಗೆ ಬರೋ ಮಕ್ಕಳು, ನಾನು, ನನ್ನ ಮಿಸ್ಸಸ್, ಮತ್ತೆ ಇಬ್ರು ಮಕ್ಕಳು, ತಾಯಿ ಇದ್ದಾರೆ. ಎಲ್ಲ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಮತ್ತೆ ಮುಂದಿನ ಯೋಜನೆಗಳು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಈ ಒಂದು ಪ್ರಯೋಗದಲ್ಲಿ ನಿಮಗೆ ಕೂಡ ಸಾಕಷ್ಟು ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಜೊತೆ ನಿಮ್ಮ ಮಾರ್ಗದರ್ಶನ ಕೂಡ ಅಕ್ಕಪಕ್ಕದ ರೈತರ ಜೊತೆಗೆ ಈಗಲೇ ಮುಂದುವರಿಲಿ ಅಂತ ಹಾರೈಸ್ತೀನಿ. ನಾವು ಅದೇ ಈ ಕೆವಿಕೆ ಅವರು ಅವರನ್ನೆಲ್ಲ ನಾವು ಆಗ ಮೀಟ್ ಮಾಡ್ತೇವೆ. ನಮಗೆ ಅವರಿಂದ ಏನಾದ್ರೂ ನಮಗೆ ಸಲಹೆಗಳು, ಹೊಸ್ತು ಇಂಥವೆಲ್ಲ ಸಿಗ್ತಾ ಇರ್ತವೆ. ಸಂಪರ್ಕ ಇಟ್ಕೊಂಡಿರ್ತೇವೆ. ಸಂತೋಷ ಬಿಟ್ಟರೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕಾಫಿ ಕಸಿಯಿಂದ ಅಧಿಕ ಆದಾಯ ಅನುಭವ ಕುರಿತು ಮೂಡಿಗೆರೆ ತಾಲೂಕು ದಿಂಡಿಗದ ಭುವನೇಶ್ವರ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಂಜಿ ವೇದಮೂರ್ತಿ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ಇದೊಂದು ಆರ್ಬಿಐ ರಿಜಿಸ್ಟರ್ಡ್ ಎನ್ಬಿಎಫ್ಸಿ. ಇದು ನೀಡುತ್ತೆ ಈಸಿ, ಪೇಪರ್ಲೆಸ್ ಹಾಗೂ ಹ್ಯಾಸಲ್ ಫ್ರೀ ಹೋಮ್ ಲೋನ್ ಪ್ರೋಸೆಸ್. 6.95% ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ. ಪಡೆಯಿರಿ 1.5 ಕೋಟಿವರೆಗಿನ ಲೋನ್, ಜೊತೆಗೆ ನಿಮ್ಮ ಪ್ರಾಪರ್ಟಿಯ 90% ವ್ಯಾಲ್ಯೂನ ಲೋನ್ ಪಡೆಯಿರಿ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮಾತ್ರ. ಈಗ ಒಂದು ಚಿತ್ರಗೀತೆ. ಬಂದಾಗ ಹೆಣ್ಣನು ಕಂಡಾಗ ಎಲ್ಲರೂ ಹೀಗೆಯೇ ಗೆಳೆಯ, ಎಲ್ಲರೂ ಹೀಗೆಯೇ. ಯೌವನ ಬಂದಾಗ ಹೆಣ್ಣನು ಕಂಡಾಗ ಎಲ್ಲರೂ ಹೀಗೆಯೇ ಗೆಳೆಯ, ಎಲ್ಲರೂ ಹೀಗೆಯೇ. ಸರಗೊಂದ ಕಂಡರಾಯ್ತು, ಜಡೆಯೊಂದ ಕಂಡರಾಯ್ತು, ಅವನಾಟ ಅಲ್ಲೇನೆ ಮುಗಿದೆ ಹೋಯ್ತು. ಬಡಕದ್ದು ಆದರಾಯ್ತು, ನಗುವಂತ ಕಂಡರಾಯ್ತು, ಹುಲಿಯಂತ ಗಂಡು ಕೂಡ ಸುಸ್ತು ಸುಸ್ತು. ಸರಗೊಂದ ಕಂಡರಾಯ್ತು, ಜಡೆಯೊಂದ ಕಂಡರಾಯ್ತು, ಅವನಾಟ ಅಲ್ಲೇನೆ ಮುಗಿದೆ ಹೋಯ್ತು. ಬಡಸದ್ದು ಆದರಾಯ್ತು, ನಗುವಂತ ಕಂಡರಾಯ್ತು, ಹುಲಿಯಂತ ಗಂಡು ಕೂಡ ಸುಸ್ತು ಸುಸ್ತು. ಬಿಸಿಲೇ ಬೆಳದಿಂಗಳಾಗಿ ಮಾತೆಲ್ಲ ಕವಿತೆಯಾಗಿ ಅವನಾಟ ಏನೆಂದು ನಿನಗೆ ಗೊತ್ತು. ಯೌವನ ಬಂದಾಗ ಹೆಣ್ಣನು ಕಂಡಾಗ ಎಲ್ಲರೂ ಹೀಗೆಯೇ ಗೆಳೆಯ, ಎಲ್ಲರೂ ಹೀಗೆಯೇ. ಅಮ್ಮನು ಬೇಕಾಗಿಲ್ಲ, ಅಪ್ಪನು ಬೇಕಾಗಿಲ್ಲ, ಮನದಲ್ಲಿ ತಂದೋರ ನೆನಪೇ ಇಲ್ಲ, ಹಗಲಲ್ಲಿ ಶಾಂತಿ ಇಲ್ಲ, ರಾತ್ರಿಲಿ ನಿದ್ದೆ ಇಲ್ಲ, ಬಾಳಲಿ ನೆಮ್ಮದಿ ಎಂದೂ ಇಲ್ಲ. ಅಮ್ಮನು ಬೇಕಾಗಿಲ್ಲ, ಅಪ್ಪನು ಬೇಕಾಗಿಲ್ಲ, ಮನದಲ್ಲಿ ತಂದೋರ ನೆನಪೇ ಇಲ್ಲ, ಹಗಲಲ್ಲಿ ಶಾಂತಿ ಇಲ್ಲ, ರಾತ್ರಿಲಿ ನಿದ್ದೆ ಇಲ್ಲ, ಬಾಳಲಿ ನೆಮ್ಮದಿ ಎಂದೂ ಇಲ್ಲ. ಮನಸ್ಸು ಉಯ್ಯಾಲೆಯಾಗಿ ದಿನವೆಲ್ಲ ತೂಗಿ ತೂಗಿ ಅವನಾಟ ಒದ್ದಾಟ ಶಿವನೇ ಬಲ್ಲ. ಯೌವನ ಬಂದಾಗ ಹೆಣ್ಣನು ಕಂಡಾಗ ಎಲ್ಲರೂ ಹೀಗೆಯೇ ಗೆಳೆಯ, ಎಲ್ಲರೂ ಹೀಗೆಯೇ ರಬ ಪಪ್ಪ ಬಲ್ಲ ಲಲ್ಲ.